ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994. 9448309994. ಕೇಳಿ, ರೈತ ಉತ್ಪಾದಕ ಕಂಪನಿಗಳಿಗೆ ಉತ್ತೇಜನ ನೀಡುವ ಕಾರ್ಯದ ಮಾಹಿತಿ ಕುರಿತು ಬಸವನ ಭಾಗ್ಯವಾಡಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ ಸುನಗದ ಅವರೊಂದಿಗೆ ಮಾತುಕತೆ. ಪಾಲ್ಗೊಳ್ಳುತ್ತಾರೆ ಡಾ ಸೋಮಶೇಖರ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ರೈತರಿಗೆ ಮಾರುಕಟ್ಟೆ ಒಳ್ಳೆ ಬೆಲೆ ಕೊಡಿಸುವಂತಹ ಒಂದು ನಿಟ್ಟಿನೊಳಗೆ ರೈತ ಉತ್ಪಾದಕ ಕಂಪನಿಗಳಿಗೆ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ನೀಡ್ತಾ ಇದೆ ಮತ್ತು ಸ್ಥಾಪನೆ ಕೂಡ ಮಾಡ್ತಾ ಇದೆ. ಅದರ ಮೂಲಕ ರೈತರಿಗೆ ಅವರ ಶ್ರಮಕ್ಕೆ ಒಳ್ಳೆ ಬೆಲೆ ಸಿಗಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಇಟ್ಟುಕೊಂಡು ಈ ರೈತ ಉತ್ಪಾದಕ ಕಂಪನಿಗಳಿಗೆ ಉತ್ತೇಜನ ನೀಡುವಂತಹ ಒಂದು ಕಾರ್ಯ ಇವತ್ತಿನ ದಿವಸ ಆಗ್ತಾ ಇದೆ. ಅಂತಹ ಒಂದು ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಜಗದೀಶ್ ಸುಣಗದ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಜಗದೀಶ್ ಅವರೇ. ನಮಸ್ಕಾರ ಸರ್. ಎಷ್ಟು ವರ್ಷಗಳಿಂದ ಈ ಒಂದು ಕಂಪನಿ ಅಸ್ತಿತ್ವಕ್ಕೆ ಬಂದಂತೀರಿ? ಯಾವ ರೀತಿಯಾಗಿ ಚಟುವಟಿಕೆಗಳನ್ನು ಹಾಕೊಂಡು ರೈತರಿಗೆ ಬೆವರಿನ ಬೆಲೆಗೆ ಒಂದು ಸಮಾಧಾನಕರವಾದಂತಹದ್ದು ಮತ್ತು ಯೋಗ್ಯವಾದಂತಹ ಒಂದು ಬೆಲೆ ಕೊಡಿಸುವಂತಹ ಒಂದು ನಿಟ್ಟಿನೊಳಗೆ ಯಾವ ರೀತಿ ತಾವು ಕಾರ್ಯ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ತಿಳಿಸಿಕೊಡ್ತೀರಿ? ಸರ್, ಈಗ ಈ ರೈತ ಉತ್ಪಾದಕರ ಕಂಪನಿಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ರೈತ ಉತ್ಪಾದನೆ ಮಾಡಿರ್ತಕ್ಕಂಥ ಬೆಳೆಗಳನ್ನು ನಾವೆಲ್ಲ ಖರೀದಿ ಮಾಡಿಕೊಂಡು ಅದನ್ನು ಮಾರುಕಟ್ಟೆಗೆ ತಲುಪಿಸುವುದೇ ಇದರ ಮುಖ್ಯ ಉದ್ದೇಶ ಸರ್. ಈ ಒಳ್ಳೆ ಉದ್ದೇಶ ಇಟ್ಟುಕೊಂಡು ರೈತ ಉತ್ಪಾದಕರ ಸಂಸ್ಥೆಗಳನ್ನು ಹಲವಾರು ನಮ್ಮ ಕರ್ನಾಟಕದಲ್ಲಿ ಸ್ಥಾಪಿತವಾಗಿವೆ, ಹಾಗೆ ನಮ್ಮ ದೇಶದಲ್ಲೂ ಕೂಡ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಪ್ರಾರಂಭ ಆಗಿವೆ ಸರ್. ಈಗ ಇಲ್ಲಿ ಏನು ಮುಖ್ಯ ನಮಗೆ ತೊಂದರೆ ಬರ್ತಾ ಇದೆಯಪ್ಪ ಅಂತಂದ್ರೆ ಸರ್, ರೈತರು ಬೆಳೆಯಕ್ಕೆ ರೆಡಿ ಅದಾರ ಸರ್. ಸದ್ಯಕ್ಕೆ ನಮ್ದು ಬಸವನ ಬಾಗೇವಾಡಿ ತಾಲೂಕು ಅಂದ್ರೆ ಸರ್, ನಮ್ದು ಸುತ್ತಮುತ್ತೆಲ್ಲ ನೀರಾವರಿ ಸರ್, ಸಂಪೂರ್ಣ ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂಥ ಎಲ್ಲ ರೈತರು ಇದ್ದಾರೆ ಸರ್. ಇವ್ರು ಏನು ಹೇಳ್ತೀರಿ ಹೇಳಿ ಸರ್, ಬೆಳೆಯಕ್ಕೆ ರೆಡಿ ಅದಾರ ಸರ್. ಬಟ್ ಮುಖ್ಯ ಎಲ್ಲಿ ಮೈನಸ್ ಆಗ್ತಾ ಇರೋದಪ್ಪ ಅಂತಂದ್ರೆ ಇವ್ರ ಮಾರುಕಟ್ಟೆ ಸರ್. ಮಾರುಕಟ್ಟೆ ಬಂದಾಗ ಸುಮ್ಮನೆ ಆಗೋದು ಸರ್. ಈಗ 10 ಟನ್ ಬೆಳೆಯಲ್ಲಿ 12 ಟನ್ ಬೆಳೆ ತೋರಿಸ್ತಾರತಕ್ಕಂಥ ರೈತರು ಇದಾರೆ ಸರ್ ನಮ್ಮಲ್ಲಿ. ಬಟ್ ಅವ್ರಿಗೆ ರೈತರು ಮಾರ್ಕೆಟ್ ಎಲ್ಲಿ ಮಾಡ್ಬೇಕಪ್ಪ ಅನ್ನೋದು ಅವ್ರಿಗೆ ಅರಿವು ಇಲ್ಲ ಸರ್. ಈಗಿನ ಸದ್ಯದ ಪರಿಸ್ಥಿತಿ ಇಲ್ಲಪ್ಪ ಅಂದ್ರೆ ನಾವು ವೈಜ್ಞಾನಿಕ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ತಲಾಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಸವನಬಾಗೇಡು ತಾಲೂಕಿನಾಗ ಅಂದ್ರೆ ಹೊಸ ಕೋಲಾರ ತಾಲೂಕಿನಾಗ ಈರುಳ್ಳಿ ಜಾಸ್ತಿ ಬೆಳೀತಾರೆ ಸರ್. ಇಲ್ಲಿ ನಮ್ಮ ಈರುಳ್ಳಿದ ಹೆಂಗ್ ಮಾಡ್ಯಾರಪ್ಪ ಅಂದ್ರೆ ನಾಸಿಕ್ ಈರುಳ್ಳಿ ಅಂತೇಳಿ ನಮ್ಮ ಈರುಳ್ಳಿನ ಇಲ್ಲೇ ಕುಸಿದಾಕ್ಯಾರ ಸರ್. ನಾಸಿಕ್ಕಿಂತ ದುಪ್ಪಟ್ಟು ನಮ್ದು ಈರುಳ್ಳಿಗೆ ಡಿಮಾಂಡ್ ಜಾಸ್ತಿ ಐತೆ ಸರ್. ಬಟ್ ಏನು ಹೆಸರು, ಫಾರ್ ಎಕ್ಸಾಂಪಲ್ ಹೆಂಗ್ ಕೊಡ್ಬೇಕಪ್ಪ ಅಂದ್ರೆ ಜಮ್ಮು ಒಳಗೆ ಆಪಲ್ ಬೆಳೀರಿ, ನಮ್ ಕಡೆ ಆಪಲ್ ಬೆಳೀರಿ, ಜಮ್ಮುದ ಡಿಮಾಂಡ್ ಇರ್ತದೆ, ನಮ್ ತೆಗೆ ಡಿಮಾಂಡ್ ಕಡಿಮೆ ಇರ್ತದೆ, ಅದಕ್ಕಿಂತ ಕ್ವಾಲಿಟಿ ನಮ್ದೇ ಇರತ್ತೆ ಸರ್. ಬಟ್ ಆದ್ರೇನು ಹೆಸರು ಜಮ್ಮುದು, ಹಂಗ ಈರುಳ್ಳಿದು ನಾಸಿಕ್ದು ಕ್ವಾಲಿಟಿ ಬೆಳೆದ್ ಅಂತೇಳಿ ಅದಕ್ಕಿಂತ ಚೆನ್ನಾಗಿ ಕ್ವಾಲಿಟಿ ನಾವು ಬೆಳೆದ್ರು ಕೂಡ ಅವ್ರ ಹೆಸರು ನಾಸಿಕ್ ಆಗ್ತಾ ಇದೆ. ಇವತ್ತು ಇವನ್ ಮಾರ್ಕೆಟ್ ಹೋದ್ರು ನಾಸಿಕ್ ರೇಟ್ ಜಾಸ್ತಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ದಲಾಲರು ಅಂತ ಹೇಳ್ತಿರ್ತಾರೆ ಸರ್. ದಲಾಲ್ ಅಂತ ಈ ಟ್ರೇಡರ್ಸ್ ಗಳಾಗ್ಲಿ ಏನಪ್ಪ ಅಂತಂದ್ರೆ ನಮ್ಮ ಬಿಜಾಪುರ ಮಾಲೆ ತಗೊಂಡು ನಾಸಿಕ್ ನಾಸಿಕ್ ಅಂತ ಹೇಳ್ತಾರೆ ಸರ್. ನಮ್ಮ ಮಾಲೆ ಇರತ್ತೆ ಅದು ನಾಸಿಕ್ ಮಾಲ್ ಅಂತ ಹೇಳೋದು, ಅದು ನಮ್ದು ಇಲ್ಲೇ ಕುಸಿದ್ ಬಿಡಿಸೋದು. ನಮ್ಮನ್ನು ಒಂದ್ ಸ್ವಲ್ಪ ಪುಷ್ಅಪ್ ಮಾಡಿದ್ರೆ ನಮ್ಮ ಕರ್ನಾಟಕಲ್ಲೇ ಎದ್ಕೊಂಡು ನಮ್ಮ ಮಟೀರಿಯಲ್ಗೆ ಒಂದ್ ಸ್ವಲ್ಪ ಪುಷ್ಅಪ್ ಮಾಡಿ ನಮ್ಮ ಮಟೀರಿಯಲ್ ಎಲ್ಲ ಜನರಿಗೆ ತಿಳಿಸಿದ್ರಪ್ಪ ಅಂತಂದ್ರೆ ಸರ್, ನಮ್ದು ಇರ್ಲತಕ್ಕಂಥ ಈರುಳ್ಳಿ ಕ್ವಾಲಿಟಿದು ತಿಳಿಸಿದ್ರಪ್ಪ ಅಂದ್ರೆ ಜನರಿಗೆ ಎಲ್ಲರಿಗೂ ಒಂದು ಸಂದೇಶ ಮಾಡೋದು, ಇಲ್ಲಪ್ಪ ಬಿಜಾಪುರ ಈರುಳ್ಳಿ ಚೆನ್ನಾಗೈತೆ, ಅದನ್ನೇ ನಾವು ಖರೀದಿ ಮಾಡ್ಬೇಕಂತೇಳಿ ಕಂಪ್ನಿಯವ್ರು ಮುಂದ್ಗಡೆ ಬರ್ಬೇಕು ಸರ್. ಇನ್ನೊಂದು ಮುಖ್ಯ ಸರ್, ಇವತ್ತು ಮಾರ್ಕೆಟ್ನಲ್ಲಿ ನಾನು ರೈತ ಎಲ್ಲಿ ಮೋಸ ಹೋಗಾಕತ್ತಾನಪ್ಪ ಅಂತಂದ್ರೆ ನಾ ಇದ್ರ ಬಗ್ಗೆ ಬಹಳ ಅಂದ್ರೆ ನನಗೆ 3 ವರ್ಷದಿಂದ ನಾ ಔಟ್ಪುಟ್ ಬಿಸ್ನೆಸ್ ಅಲ್ಲಿ ತೊಡಗಿದ್ದೀನಿ ಸರ್. ಅಂದ್ರೆ ಔಟ್ಪುಟ್ ಬಿಸ್ನೆಸ್ ಅಂದ್ರೆ ಕೆಲವೊಂದಿಷ್ಟು ಕಂಪನಿಗಳಿಗೆ ನನ್ನ ಮಟೀರಿಯಲ್ ಕೊಡೋದಾಗಲಿ, ಬೇರೆ ರಾಜ್ಯಗಳಿಗೆ ನನ್ನ ಮಟೀರಿಯಲ್ ಸರಬರಾಜು ಮಾಡೋದಾಗಿರಲಿ, ಇಲ್ಲಿ ಮಾಡೋದ್ರಲ್ಲಿ ಹೆಂಗ್ ನನ್ನ ರೈತ ಮೋಸ ಆಗಾಕತ್ತಾನಪ್ಪ ಅಂತಂದ್ರೆ ಮಾರ್ಕೆಟ್ ತಿಳಿತಾ ಇಲ್ಲ ಸರ್ ಅವಂಗ. ಅದ್ರಾಗ ಇವ್ರು ಏನ್ ಬರ್ತಾರ ಬರ್ತಾರಪ್ಪ ಅಂದ್ರೆ ದಲ್ಲಾಳರ ತಂದ್ ಬರ್ತಾರ ಸರ್, ದಲ್ಲಾಳಿಗಳ ತಂದ್ ಬರ್ತಾರೆ, ಕಮಿಷನ್ ಏಜೆಂಟ್ ಅಂತ ಹೇಳಿ ಬರ್ತಾರ ಸರ್. ಇವ್ರ ಏನ್ ಮಾಡ್ತಾರ ಸರ್, ತಮ್ಮ ಕಮಿಷನ್ಕ ರೈತ ಪಾಪ 5 ತಿಂಗಳು ಬೆಳೆದಂತ ಬೆಳೆಗಳನ್ನ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ರೈತಗ್ ಮಾರ್ಕೆಟ್ನಾಗ ಗೊತ್ತ ಮಾಡಿಸಲ್ಲ. 14 ರೂಪಾಯಿ 15 ರೂಪಾಯಿ 16 ರೂಪಾಯಿ ರೇಟ್ ಇದ್ದಾಗ್ರಿ, ಏ ಬಿಡೋ 14 ರೂಪಾಯಿ ಮರೈತಿ, ಏ ಬಿಡೋ 11 ರೂಪಾಯಿ ಮರೈತಿ, ಮಾಲಕ ನಿಮ್ ಮಾಲ್ ಮಾರಲು ಹಂಗಾಗೈತಿ ಹಿಂಗಾಗೈತಿ, ಕ್ವಾಲಿಟಿ ಇರತ್ ಸರ್. ಒಂದು ಏನೋ ಒಂದು ಉದಾಹರಣೆ ಕೊಡೋದು, ಏನಾದ್ರು ಆ ಮಾಲ್ ಸೂಪರ್ ಕ್ವಾಲಿಟಿ ಇದ್ರು ಅದಕ್ಕೊಂದು ಹೆಸರಿಡ ಆ ತರ ಮಾಡಿ ಇವ್ರು ದಲ್ಲಾಳರು ಮೈಂಡ್ ವಾಶ್ ಮಾಡ್ತಾರೆ. ಆ ರೈತ ಏನ್ ಮಾಡ್ತಾನ, ಕುಸಿದ್ ಹೋಗಿ ಆಯ್ತು ಬಿಡಪ್ಪ ನನ್ನ ಮಾರ್ಕೆಟ್ ನೋಡಿಲ್ಲ ಬಿಟ್ಟಿಲ್ಲ, ಮಾರ್ಕೆಟ್ನು ಗೊತ್ತ ಆಗುದಿಲ್ಲ, ರೇಟ್ ಇವತ್ತಿನ ರೇಟ್ ಇವತ್ತು ಇರ್ತತೋ ನಾಳೆ ಬಿಡ್ತತೋ, ಇವತ್ತು ಒಂದೇ ರೇಟ್ ಅಂತೂ ಇರಂಗಿಲ್ಲ ಸರ್, ಸೇಮ್ ರೇಟ್ ಪರ್ ಡೇ ಎಲ್ಲ ಚೇಂಜ್ ಆಕೋತ ಹೋಗತಿ. ಅದಕ್ಕೆ ಇಲ್ಲೇ ಕೊಟ್ಬಿಡೋನಪ್ಪ ಅಂತಂದೇಳಿ ಒಮ್ಮಲೇ ಕಡಿಮೆ ರೇಟಿಗೆ ಕೊಟ್ಬಿಡೋದು. ಇಲ್ಲಿ ಸಿಕ್ಕಾಪಟ್ಟಿ ಜಮೀನು ಹಿಡಿದವರು, ಬಿಲ್ಡಿಂಗ್ ಟು ಬಿಲ್ಡಿಂಗ್ ಹಿಡಿದವರು, ಸಿಕ್ಕಾಪಟ್ಟಿ ಸೈಟ್ ಹಿಡಿದವರು, ಒಟ್ಟು ದಲ್ಲಾಳರು ಏಜೆಂಟ್ಗಳನ್ನ ಚೆಕ್ ಮಾಡಿ ಸರ್ ನೋಡಿ, ಮತ್ತೆ ಹೈಯೆಸ್ಟ್ ಆಸ್ತಿ ಅಂತ ಇದ್ದಾರೆ ರೈತ. ಇನ್ನೂ ರೈತನಾಗೆ ಉಳ್ದಾನ ಸರ್, ಯಾಕಂದ್ರೆ ಬೆಳೆ ಬೆಳೆದಾನ ಸರ್, ಅವ್ನು ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅವಂಗೆ. ಇವತ್ತು ಹೆಂಗೆ ಕಸ್ಟಮರ್ಗೆ ನೇರವಾಗಿ ಹೋಗಬೇಕಪ್ಪ ಅಂದ್ರೆ ಮೆಟೀರಿಯಲ್, ಇವತ್ತು ಫಾರ್ ಎಕ್ಸಾಂಪಲ್ ಈರುಳ್ಳಿದ ಹೇಳ್ತೀನಿ ಸರ್, ನನ್ನ ಹತ್ರ ರೈತ ಈರುಳ್ಳಿ ಬೆಳೆದ, ಅದನ್ನ ಏನು ಮಾಡ್ತಾನೆ ಸರ್ ಒಬ್ಬವ, ಯಾರು ತೊಗೊಂಡು ಹೋಗ್ತಾರಪ್ಪ ಅಂತಂದ್ರೆ ಇವ್ರು ದಲ್ಲಾಳರು ತೊಗೊಂಡು ಹೋಗ್ತಾರೆ, ಇಲ್ಲ ಮಾರ್ಕೆಟಿಗೆ ತೊಗೊಂಡು ಹೋಗ್ತಾರೆ. ಈ ಮಾರ್ಕೆಟಿಗೆ ತೊಗೊಂಡು ಹೋದ ನಂತರ ಕಂಪನಿಗಳು ಇದು ಏನೀಗ ಡೈರೆಕ್ಟ್ ಕಂಪನಿಗಳು ಬಂದಾರ ಸರ್, ಈಗ ಫಾರ್ ಎಕ್ಸಾಂಪಲ್ ಡಿಮಾರ್ಟ್ ಆಗಿರಲಿ, ನಿಂಜಾ ಕಾರ್ಡ್ದವ್ರಾಗಿರಲಿ, ಜೊಮ್ಯಾಟೋದವ್ರು ಆಗಿರಲಿ, ಮತ್ತೆ ಕಟ್ಟ ಯಾರೋ ಉಡಾನ್ದವ್ರಾಗಿರಲಿ, ಹೀಗೆ ಹಲವಾರು ಕಂಪನಿಗಳು ಅದಾರ ಸರ್. ಇವರೆಲ್ಲರೂ ಏನು ಪ್ರೊಕ್ಯೂರ್ಮೆಂಟಿಗೆ ಬಂದಿದ್ದಾರೆ ಸರ್, ಈಗ ಆಲ್ರೆಡಿ ಇವರೆಲ್ಲರೂ ನೇರವಾಗಿ ಫಾರ್ಮರ್ತೆ ಖರೀದಿ ಮಾಡ್ಕೊಂಡು ಕಸ್ಟಮರ್ ತಲುಪಿಸಿದ್ರೆ ಅದೊಂದು ನ್ಯಾಯಯುತ ಬೆಲೆ ಬರ್ತೈತಿ. 10 ರೂಪಾಯಿ ಈರುಳ್ಳಿ ಇದ್ದು 12 ರೂಪಾಯಿ ನಾವು ರೈತನ ಹತ್ರ ನೇರವಾಗಿ ಖರೀದಿ ಮಾಡ್ಬೋದಲ್ಲ ಸರ್. ಇವ್ರು ಹಂಗೆ ಮಾಡಂಗಿಲ್ಲ ಸರ್, ಮಾರ್ಕೆಟ್ಗೆ ಈರುಳ್ಳಿ ಬರತ್ತಲ್ಲ ಅಲ್ಲೇ ಮಾರ್ಕೆಟಿಗೆ ಒಂದು ಸ್ವಲ್ಪ ಕಮಿಷನ್ ಕೊಟ್ಬಿಟ್ಟು ಮಾರ್ಕೆಟಲ್ಲೇ ಖರೀದಿ ಮಾಡಿದ್ರೆ ಆಯ್ತಂತೇಳಿ ಖರೀದಿ ಮಾಡಕತ್ತಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳು. ಅವ್ರು ಬಂದಾಗ ಏನು ಮಾಡ್ತಾರೆ ಗೊತ್ತೇನು ಸರ್, ಇವತ್ತು ನಮ್ದು ಈರುಳ್ಳಿ ಮಾರ್ಕೆಟಿಗೆ ನಾವು ತೊಗೊಂಡು ಹೋದಾಗ ಅಲ್ಲಿ ನಮ್ಮ ಮಾಲ್ ಎಷ್ಟೇ ಮಾರಾಗತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ, ಅವ್ರು ಬೇಡಿದ್ದೇ ರೇಟ್ ರೀ, ಟ್ರೇಡರ್ಗಳು ಹೇಳಿದ್ದೇ ರೇಟು, ಅವ್ರು ಬೇಡಿದ್ದೇ ರೇಟು, ಎಷ್ಟಕ್ಕೆ ನಮ್ಮ ಮಾಲ್ ಮಾರೈತಪ್ಪ ಅಂತೇಳಿ 1 ಗಂಟೆ ಆದ್ಮೇಲೆ ನಾವು ಕೇಳೋ ಪರಿಸ್ಥಿತಿ ಒಳಗೆ ಇದೇವೆ ಸರ್. ಇನ್ನೂ ನನ್ನ ಮಾಲಿಗೆ ನನಗೆ ರೊಕ್ಕನೇ ಇಲ್ಲ ಸರ್. ಇವತ್ತು ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದ್ರೆ ಗುಟ್ಕ ತಂಬಾಕು ಸಿಗರೇಟ್ ಹೆಂಗೆ ರೇಟ್ ಫಿಕ್ಸ್ ಅದಾವಲ್ಲ, ಹಂಗೆ ನನ್ನ ಮಾಲಿಗೆ ರೇಟೇ ಇಲ್ಲ, ಫಿಕ್ಸ್ ಇಲ್ಲೇ ಇಲ್ಲ ರೀ ಸರ್. ಫಿಕ್ಸ್ ಇರೋಕ್ಕಾಗಲ್ಲ, ಯಾಕಪ್ಪ ಅಂತಂದ್ರೆ ಸಮತೋಲನ ಕಾಪಾಡಕ್ಕೆ ಆಗಂಗಿಲ್ಲ ಸರ್. ಆಗಲಿ ಬಿಡಲಿ, ಈ ಮಾರ್ಕೆಟ್ದಾಗ ರೈತನ ಮೆಟೀರಿಯಲ್ ಹೋದಾಗ ಕೇಳಬೇಕಾಗತ್ತೆ. ಒಂದು ಒಬ್ಬ ಟ್ರೇಡರ್ ರೈತ ನಿಂದ 12 ರೂಪಾಯಿ ಈರುಳ್ಳಿ ಕೇಳಾಕತ್ತಾರಪ್ಪ ಕೊಡ್ಲೇ ಬೇಡ ಅಂತ ಕೇಳಬೇಕು ಸರ್, ಸ್ವಾಭಾವಿಕ ಕೇಳಬೇಕು. ಅದನ್ನ ಕೇಳಲ್ಲ ಸರ್. 1 ಗಂಟೆ ಆದ್ಮ್ಯಾಗ ನಿನ್ನ 12 ರೂಪಾಯಿ ನಿನ್ ಮಾರಿದೆ ನೋಡಿ ಈರುಳ್ಳಿ ಪರ್ ಕೆಜಿ ಅಂತ ಹೇಳ್ತಾರೆ ಸರ್. ಅವ ರೈತ ಬಹಳಷ್ಟು ನೋವು ಪಡ್ಕೋತಾನ ಸರ್. ಅಷ್ಟೇ ಅವ್ನು ಆಯ್ತಪ್ಪ, ಮತ್ತೆ ನಾವು ತೊಗೊಂಡು ಹೋಗಿರ್ತಕ್ಕಂಥ ಮೆಟೀರಿಯಲ್ನು ಗೊತ್ತಿರಂಗಿಲ್ಲ, ಪಕ್ಕದ ಅಂಗಡಿ ಅವ್ನು 13-14 ರೂಪಾಯಿ ರೇಟ್ ಮಾರಿರ್ತಾನೆ ಸರ್. ಆದ್ರೆ ಇವನ ಅಂಗಡಿಯಾಗ 12 ರೂಪಾಯಿ ಮಾರಿರ್ತಾನೆ ರೀ. ಅವಾಗ ರೇಟ್ ಪಾಪ ಅವ್ನು ಎಷ್ಟು ಹೋಗಿತ್ತು ಅನ್ನೋದು ಗೊತ್ತಾಗಿರೋದಿಲ್ಲ, ಬಿಟ್ಟೈತೆ ಅನ್ನೋ ಗೊತ್ತ, ಇಷ್ಟು ದೂರಿಂದ ಬಂದೇನಪ್ಪ ವಾಪಸ್ ನನ್ನ ಮೆಟೀರಿಯಲ್ ತೊಗೊಂಡು ಹೋಗಕ್ಕಾಗಂಗಿಲ್ಲ ಅಂತೇಳಿ ಕೊಟ್ಬಿಡ್ತಾನೆ ಸರ್. ಇದು ಒಂದು. ಸೆಕೆಂಡ್, ತೂಕಗಳಲ್ಲಿ ವ್ಯತ್ಯಾಸ ಸರ್. ನಮ್ಮಲ್ಲಿ ತೂಕ ಮಾಡ್ಕೊಂಡು ಹೋಗುಟ್ಟಿಗೆ ಬೇರೆ ಮಾರ್ಕೆಟ್ ತೂಕ ಒಂದು ಹೋಗುಟ್ಟಿಗೆ ಸರ್ 1 ಕ್ವಿಂಟಲ್ ಟು 2 ಕ್ವಿಂಟಲ್ ಪರ್ ಕಂಪಲ್ಸರಿ ಆಗಿ ಆಗ್ತಾವೆ ಸರ್. ಅವಾಗ ರೈತ 18 ಟನ್ 20 ಟನ್ ಮೆಟೀರಿಯಲ್ ಹೋದಾಗ 1 ಕ್ವಿಂಟಲ್ 2 ಕ್ವಿಂಟಲ್ ವಿಚಾರ ಮಾಡಂಗಿಲ್ಲ, ಅವಾಗ ಇದೇ ಅವಕಾಶ ಬಳಸ್ಕೋತಾರೆ ಸರ್ ಕೆಲವೊಂದಿಷ್ಟು ದಲ್ಲಾಳರು. ಇದೇ ಅವಕಾಶ ಬಳಸ್ಕೊಂಡಾಗ 1 ಕ್ವಿಂಟಲ್ ನಿಂತರ ಫಾರ್ ಎಕ್ಸಾಂಪಲ್ 1200 ರೂಪಾಯಿ 1300 ರೂಪಾಯಿ ಒಂದು ಈರುಳ್ಳಿ ದರ ಆಯ್ತಪ್ಪ ಅಂದ್ರೆ 2600 ರೂಪಾಯಿ 2 ಕ್ವಿಂಟಲ್ ಕಾಯ್ತು ಸರ್, 2600 ರೂಪಾಯಿ ಅದು ಲೇಬರ್ ಚಾರ್ಜ್ ಹೋಗುತ್ತೆ ನಮ್ದು. ಇದನ್ನೆಲ್ಲ ಅವ್ರು ಸದುಪಯೋಗ ಬಳಸೋತಾರೆ. ಇಂಥವೆಲ್ಲ ನಮ್ಮ ಮುಂದೆ ಕಣ್ ಮುಂದೆ ಆಗ್ತಾ ಇರೋದು. ಇನ್ನೊಂದು ಹೆಂಗ್ ಬಳಸೋತಾರಪ್ಪ ಅಂದ್ರೆ ಸರ್, ಈಗ ಮಾರ್ಕೆಟ್ ದೂರ ಐತಿ, ಚೆನ್ನಾಗಿರೋ ಮಾರ್ಕೆಟ್ ಅಂದ್ರೆ ನಮ್ಗೆ ಬೆಂಗಳೂರು ಸರ್. ಈಗ ಲೋಕಲ್ ಮಾರ್ಕೆಟ್ ಅಷ್ಟು ಇಲ್ಲಿ ಕಮಿಷನ್ ಏಜೆಂಟ್ ಅದಾರ ಅಂತೇಳಿ ಹೋಗಂಗಿಲ್ಲ, ಅಲ್ಲೆಲ್ಲ ಕಮಿಷನ್ ಏನಿಲ್ಲ ಸರ್ ನಮ್ದು. ಬೆಂಗಳೂರಿಗೆ ಹೋಗೋ ಟೈಮಲ್ಲಿ 500 ಕಿಲೋಮೀಟರ್ ಜರ್ನಿಯಾಗ ಗಾಡಿಗೆ ಒಂದು ಏನೋ ಒಂದು ತೊಂದರೆ ಆಗಿರಲಿ, ಪಂಚರ್ ಆಗಿರಲಿ, ಗಾಡಿಗೆ ಇಂಜನ್ ಏನೇ ಆಗಿರಲಿ, ಸವಾಲ್ ಟೈಮಿಗೆ ಹೋಗಂಗಿಲ್ಲರಿ ಸರ್. ಅದು ಸವಾಲ್ ಟೈಮಿಗೆ ಹೋಗ್ಲಾರಾಗ 12 ಗಂಟೆಗೆ ಆಗಲಿ, 1 ಗಂಟೆಗೆ ಆಗಲಿ, 2 ಗಂಟೆಗೆ ರೀಚ್ ಆದ ಟೈಮ್ದಾಗ, ಅವಾಗ ಇವರು ನಮ್ಮ ಗಾಡಿ ಹೋದ್ಮಾಗ ಮರುದಿವಸ ಮಾರೋನ ಇವತ್ತೇ ಮಾರೋನ ಅಂತ ಕೇಳ್ತಾರೆ ನಮ್ಮ ರೈತಿಗೆ ರೀ. ಅವಾಗ ನಮ್ಮ ರೈತ ಮರುದಿವಸ ಮಾರಂದ್ರೂ ಇವ್ರೇನ ಹೇಳ್ತಾರೆ, ಇವ್ರ ಆಸೆಗೋಸ್ಕರ 1 ರೂಪಾಯಿ ಅಥವಾ 2 ರೂಪಾಯಿ ಒಂದು ಕೆಜಿಗೆ 1 ರೂಪಾಯಿ ಉಳಿಸ್ಕೊಂಡ್ರೆ ಒಂದು 15 ಟನ್ಗೆ 15,000 ರೂಪಾಯಿ ಉಳಿತೈತೆ ಅನ್ನೋದು ಇವ್ರ ಥಿಂಕಿಂಗ್ ಇರತ್ತೆ ಸರ್. 14 ರೂಪಾಯಿ ಮಾರ್ಕೆಟ್ ಇಲ್ಲ, ನೀ ಜಲ್ದಿನೇ ಬರಬೇಕಾಗಿತ್ತು, ಬೆಳಗ್ಗೆ ನಾ 14 ರೂಪಾಯಿ ಮಾರಿದ್ಯಾ, ಈಗ ನಾನು 13 ರೂಪಾಯಿ ಕೇಳಕತ್ತಾರೆ, ನೀನು ಕೊಡ್ಲೇ ಬೇಡೋ ಈ ಕ್ವಶನ್ ಕೇಳ್ತಾರೆ ಸರ್. ಅಲ್ಲಿ ರೈತ ಏನು ಮಾಡ್ಬಿಡ್ತಾನೆ, ಆಯ್ತಪ್ಪ ನನ್ನ ಮೆಟೀರಿಯಲ್ ಕೊಟ್ಟರೆ ಸಾಕಾಗಿತ್ತು, ಮೊದಲು ನಾ ಊರಿಗೆ ಹೋಗಬೇಕು, ಇವ್ರದ ನನ್ನ ಒಬ್ಬಂಟಿಗೆ ಬಾಳೆ ಮತ್ತು ಊರ ಕೆಲಸ ಅದಾವ, ದನಗಳ ಕರುಗಳು ಮೇವುಗಳು ಹಾಕಬೇಕು, ನೀರು ಕುಡಿಸ್ಬೇಕಂತೇಳಿ ಇಂಥ ಥಿಂಕಿಂಗ್ದಾಗ ಬರ್ತಾನೆ ರೀ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ನಿಜವಾದ ಸಂಗತಿ ಸರ್ ಇದು. ರೈತ ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂತಂದಾಗ ಅವ ಈರುಳ್ಳಿ ಒಂದು ರಾತ್ರಿ ಬೆಳತ್ತಾನ ಹೋಗಿ ತನ್ನ ಈರುಳ್ಳಿ ಮಾರ್ಕೊಂಡು ರಾತ್ರಿ ಬಸ್ಸಿಗೆ ಹತ್ತಾನ, ಅದು ಬೆಂಗಳೂರದಾಗ ಮಜಾ ಮಾಡಂಗಿಲ್ಲ, ತಿರುಗಾಡಂಗಿಲ್ಲ, ಇಂಥದೊಂದು ಪ್ರದೇಶ ಸುತ್ತಾಡಂಗಿಲ್ಲ. ಅವ್ನು ಈರುಳ್ಳಿಗೋಸ್ಕರ 500 ಕಿಲೋಮೀಟರ್ ಬರ್ತಾನೆ, 500 ಕಿಲೋಮೀಟರ್ ಬರ್ತಾನೆ, ಯಾಕಪ್ಪ ಅಂದ್ರೆ ಮರುದಿವಸ ನನ್ನ ಕೆಲಸಗಳದ ಅಂತೇಳಿ ಬರ್ತಾನೆ ರೀ. ಅದಕ್ಕೋಸ್ಕರ ಇವ್ರು 14 ರೂಪಾಯಿ 13 ರೂಪಾಯಿ ಕಡಿಮೆ ರೇಟ್ ಮಾಡ್ಕೊಂಡ್ಬಿಟ್ಟು ಅವತ್ತಿಂದ ಅವತ್ತೇ 2 ಗಂಟೆ ಹೋಗಿ 3 ಗಂಟೆ ಅವ್ರು ಸೇಲ್ ಮಾಡ್ಕೊಂಡು ತಾವೇ ಖರೀದಿ ಮಾಡಿ ತಮ್ಮ ಗೋಡಾ ಒಂದಾಗ ಇಟ್ಕೊಳ್ಳೋದು, ಮರುದಿವಸ ಸವಾಲಿಗೆ ಹಚ್ಕೊಳ್ಳೋದು ಇತ್ತಕ್ಕೆ ಅವ್ರಿಗೆ ಆಲ್ರೆಡಿ ಸರ್. ನೀವು ಫಾರ್ ಎಕ್ಸಾಂಪಲ್ ಒಬ್ಬ ಟ್ರೇಡರ್ ಎಷ್ಟೋ ವರ್ಷಗಳಿಂದ ಕೆಲಸ ಅಲ್ಲೇ ಟ್ರೇಡರ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಅವ್ನ್ ಎಷ್ಟೋ ಕಂಪನಿಗಳು ಅವ್ರಿಂದ ಇರ್ತಾವ್ರಿ, ಕನೆಕ್ಷನ್ ಇರ್ತಾವ್ರಿ, ನಾಳೆ ನಾಳೆ ಬರ್ತಾನೆ ರೈತ ಮಾರ್ಕೆಟ್ದಾಗ ಹೋದ್ರೆ ಅವ್ನ ರೇಟ್ ಗೊತ್ತಾಗ್ತಾ ಅವ್ನ ತೂಕ ಗೊತ್ತಾಗ್ತಾ ಇಲ್ಲ, ಮತ್ತೆ ಇನ್ನೊಂದು ಅವ್ನ ದರ ಎಷ್ಟು ಮರ್ಯಾದಾನ ಅನ್ನೋದು ಗೊತ್ತಾಗಲ್ಲ, ಒಂದು ಗಂಟೆ ಗೊತ್ತಾಗ್ತೈತಿ. ಮತ್ತೆ ಕಟ್ಟ ಅವಾಗ ಏನ್ ಮಾಡ್ಬೇಕು ಏನಿಲ್ಲ ಗೊತ್ತಿಲ್ಲ. ರೈತಂದು ಹೆಂಗ್ ಶೋಷಣೆ ಸ್ಥಳ ಹೆಂಗಾಗಿತ್ತು ಅಂತಂದ್ರ, ರೈತ ಬೆಳೆದಾನ ಸರ, ಫಾರ್ ಎಕ್ಸಾಂಪಲ್ ನನ್ನ ಹೊಲದಾಗ ಒಂದ್ ಈರುಳ್ಳಿ ಬೆಳೆದಾಗ ಒಂದ್ ಐದು ಅಥವಾ ಹತ್ತು ಈರುಳ್ಳಿ ಯಾರಾದ್ರೂ ತಗೊಂಡ್ ಹೋದ್ರ ಅಂದ್ರೆ ಬೈತೇವ್ರಿ ನಾವ್ ಅವ್ರಿಗೆ. ಇವತ್ತು ನಾವು ಅಲ್ಲಿ ಮಾರ್ಕೆಟ್ದಾಗ ಈರುಳ್ಳಿ ಆಗಲಿ ದ್ರಾಕ್ಷಿ ಗ್ರೇಪ್ಸ್ ನೋಡಿರಲ್ಲ, ಒಂದ್ ಗೊಂಚಲ ಏನಾದ್ರೂ ಹರ್ಕೊಂಡ್ ಹೋದ್ರೆ ಬೈತೇವೆ. ಅಲ್ಲೆಲ್ಲ ಮಾರ್ಕೆಟ್ದಾಗ ನೋಡಿದ ಕಚ್ಚಿ ಪಿಚ್ಚಿ ತುಳಿದಾಡ್ ಬಿಸಾಕ್ತಿರ್ತಾರೆ ಸರ್. ಅದನ್ನ ನೋಡಿದ್ರೆ ಕಣ್ಣಾಗ ನೀರ್ ಬರ್ತಿರ್ತಾವ್ ರೈತನಿಗೆ, ಪ್ರತಿಯೋ ರೈತ ಅಯ್ಯೋ ನನ್ನ ಹೊಲದಾಗ ನಾನು ಒಂದು ಮಡಿಯಾಗ ಇಷ್ಟೆಲ್ಲ ಬೆಳಿತಿದ್ದೆ, ಇವ್ರೇನಪ್ಪ ಕಚ್ಚಿ ಪಿಚ್ಚಿ ತುಳಿದಾಡಕತ್ತಾರ ಅಂತ ಹೇಳ್ತಿರ್ತಾರೆ. ಅವಂಗ ಒಂಥರ ನೋವು ಆಗ್ತಿರ್ತದೆ ಸರ್. ಅಷ್ಟೆಲ್ಲ ಬೆಳಿತೇವೆ, ಒಂದು ಅಷ್ಟೇ ಶಾಂತ ಮಾಡ್ತೇವೆ, ಇಲ್ಲಿ ನೋಡಿ ಇಲ್ಲಿ ಯಾರಿಗೆ ಏನು ಹೇಳಾರಂತ ಪರಿಸ್ಥಿತಿ. ರೈತ ಬೆಳೆದಂತ ತನ್ನ ಮಾಲಿಕ ತಾ ಏನು ಮಾತಾಡಲಾರತಕ್ಕಂಥ ಜೀರೋ ಜಾಗದಾಗ ಕುತ್ಕೊಂಡಾನ ರೀ ರೈತ ಸರ್. ಅವ್ನ ಮಾರ್ಕೆಟ್ದಾಗ ಅವ್ನ ಬೆಲೆನೆ ಇಲ್ಲ ರೀ ಸರ್. ಮಾಲ್ ಅವ್ನ ಅನ್ನಂಗ್ ಮಾಲಾಕಂದ್ರೆ ಹೆಂಗಿರ್ಬೇಕು ಸರ್? ಅವ್ನ ಕೇಳಿ ಎಲ್ಲ ಡಿಸಿಷನ್ ಆಗ್ತಾ ಇರ್ಬೇಕ್ರಿ. ಅವ್ನ ಏನು ಕೇಳಂಗಿಲ್ಲ ರೀ, ಅವ್ನ ಕುಂದ್ರಸ್ತಾರ, ಚಾ ಕುಡಿಸ್ತಾರ, ಏ ಪೂರೇ ದಿವಸ ತಿನ್ರಪ್ಪ ಅಂತ ಒಳಗೆ ಕುಡಿಸ್ತಾರ, ಕುಂದಿಸ್ಬಿಡ್ತಾರ, ಮುಗಿದೋಯ್ತು ಸರ್. ಇದು ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಸರ್ ಈ ತರ ಆಗ್ತದೆ. ಸಣ್ಣ ಸಣ್ಣ ಮಾರ್ಕೆಟ್ಗಳಲ್ಲಿ ಯಾವ ತರ ಆಗ್ಬಾರ್ದು ಸರ್? ಈಗ ಜಗದೀಶ್ವರ್, ಒಂದು ನನಗೆ ಏನ್ ವಿಚಾರ ಬರ್ತದೆ ಅಂತಂದ್ರೆ, ಈಗ ಯಾವುದೇ ಒಂದು ಆಕ್ಷನ್ ಹರಾಜಾಗಬೇಕು ಅಂತಂದ್ರೆ, ಒಂದು ಮಾಲಿಗೆ ಅಥವಾ ಯಾವುದೋ ಒಂದು ನಾವು ನೋಡ್ತೀವಿ ಪ್ರಕ್ರಿಯೆ ಹಿಂಗ್ ನಡೆದಿರ್ತದೆ, ಒಂದು ಬೇಸ್ ಪ್ರೈಸ್ ಅಂತ ಇರ್ತದೆ. ಈ ಒಂದು ಮಾಲ್ ನಿಮ್ಗೆ ಬೇಕು ಅಂತಂದ್ರೆ 1,000 ರೂಪಾಯಿ ಮಿನಿಮಮ್ ನೀವು ಕಟ್ಟಬೇಕು ಅಂತ ಹೇಳಿ, ಅದ್ರದ ರೇಟ್ ಬೇಸ್ ರೇಟ್. ಹಂಗ ನೀವು ನಮ್ಮ ಕೃಷಿ ಉತ್ಪನ್ನಗಳಿಗೆ ಯಾಕೆ ಆಗಂಗಿಲ್ಲ, ಒಂದ್ ವೇಳೆ ಆಗ್ತಿತ್ತು ಅಂತಂದ್ರೆ ಎಲ್ಲೆಲ್ಲಿ ಆಗ್ತದೆ ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತದ? ಆಗ್ಬಹುದು ಸರ್. ಹೆಂಗಪ್ಪ ಅಂತಂದ್ರೆ ಸರ್, ಫಾರ್ ಎಕ್ಸಾಂಪಲ್ ಈರುಳ್ಳಿನೇ ತಗೋತೀನಿ ಸರ್, ಯಾಕಂದ್ರೆ ಎಕ್ಸಾಂಪಲ್ ಈರುಳ್ಳಿನೇ ತಗೊಂಡ್ರಿ. ಈರುಳ್ಳಿಗೆ ನಾವು 1,000 ರೂಪಾಯಿ ಏನಾದ್ರು ಬೇಸ್ ಪ್ರೈಸ್ ಮಾಡಿದೇವ ಅಂದ್ರೆ, ಈಗಾಗಲೇ ಲಾಸ್ಟ್ ಟೈಮ್ ಸರ್ಕಾರ 699 ಮಾಡಿತ್ತು ಸರ್, 699 ಮಾಡಿತ್ತು ಸರ್, ಅದು ಸರಿಯಾಗಿ ಬೆಲೆ ಅಲ್ಲ ಸರ್. ಒಂದ್ ಎಕರೆದಾಗ ಇಳುವರಿ ಬರ್ಬೇಕಪ್ಪ ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 40-50,000 ರೂಪಾಯಿ ಖರ್ಚು ಬರತ್ತೆ ಸರ್. 50,000 ರೂಪಾಯಿ ಮಿನಿಮಮ್ ಈರುಳ್ಳಿ ಬೀಜ ಆಗಿರಲಿ, ಹಚ್ಚೋದಾಗಿರಲಿ, ಗೊಬ್ಬರ ಆಗಿರಲಿ, ಔಷಧಿ ಆಗಿರಲಿ, ಈರುಳ್ಳಿದು ಲಾಸ್ಟಿಗೆ ಕಿತ್ತಿ ಸೋಸೋದಾಗಿರಲಿ, ಟೋಟಲ್ 50,000 ರೂಪಾಯಿ ಖರ್ಚು ಬರತ್ತೆ ಸರ್. ಆ 50,000 ರೂಪಾಯಿ ಇವ್ರು 600 ರೂಪಾಯಿ ಕೊಟ್ರಪ್ಪ ಅಂತಂದ್ರೆ 10 ಟನ್ ಒಂದ್ ಎಕರೆದಾಗ ಬೆಳಿತೇವೆ ಸರ್ ನಾವು. 60,000 ಆಯ್ತ್ರಿ, ನಮ್ದು ಖರ್ಚಾಗಿದ್ದು 50,000 ಸರ್, ಉಳಿದಷ್ಟು ಬಿತ್ತು ಡಿಫ್ರೆನ್ಸ್ 10,000. ಇನ್ನು ಮಾರ್ಕೆಟ್ ಹೋಗಿ ಮಾರ್ಕೊಂಡ್ಬರ್ಬೇಕಲ್ಲ, ಇದು ಲಾಸ್ ಅಲ್ಲೇ ಬತ್ತೆ ಸರ್. ಅದಕ್ಕೋಸ್ಕರ 1,000 ರೂಪಾಯಿ ಆದ್ರೂ ನಿಗದಿ ಮಾಡಿದಪ್ಪ ಅಂದ್ರೆ, ಇದು ಒಂದು ರೈತರ ಕನಿಷ್ಠ ಆದ್ರೂ ಅವನ್ನೆಲ್ಲ ಖರ್ಚು ಮುಗಿದು ಒಂದು 300 ರೂಪಾಯಿ ಉಳಿತದಪ್ಪ ಅಂದ್ರೆ ಪರ್ ಕ್ವಿಂಟಲ್ಗೆ ಏನಿಲ್ಲ ಅಂದ್ರೆ 30-40,000, ಒಂದ್ 3-4 ತಿಂಗಳದಾಗ ಅವ್ನು ತಗೊಳ್ಬೋದು ಸರ್, ಒಂದ್ ಎಕರೆದಲ್ಲಿ ಸರ್. ಇದು ಬಹಳ ಮಾಡೋದು ಬೇಡ್ರಿ ಸರ್ಕಾರ, ಒಂದ್ ಮಿನಿಮಮ್ ಪ್ರೈಸ್ 1,000 ರೂಪಾಯಿ ಮಾಡಲಿಪ್ಪ ಅಂತಂದ್ರೆ ರೈತರಿಗೆ ಜೀವಿಸಕ್ ಒಂದು ಹಾದಿ ಬರುತ್ತೆ ಸರ್ ಪಕ್ಕಾರ. ಇದು ಮಾತ್ರ ಖಚಿತ ಸರ್. ಬೇಸ್ ಪ್ರೈಸ್ ಇರಲಾರ್ದೆ ಅವರು ಯಾವುದೇ ಒಂದು ಬೆಲೆಗೆ ಆಕ್ಷನ್ ಮಾಡಿದ್ರಪ್ಪ ಅಂತಂದ್ರೆ ಅವನಿಗೆ ಏನು ಬೆಲೆ ಬರಬೇಕು ಅದು ಸಿಗಂಗೇನೆ ಇಲ್ಲ ಅನ್ನುವಂಥದ್ದು ಸರ್. ಇದು ಬಹಳ ಚಂದ ಎಕ್ಸಾಂಪಲ್ ಕೊಡ್ಬೋದು ಸರ್. ಲಾಸ್ಟ್ ಇದೇ ಒಂದು 5 ವರ್ಷದಿಂದ 6 ವರ್ಷದಿಂದ ಬೇಸ್ ಪ್ರೈಸೇ ಇದ್ದಿದ್ದಿಲ್ಲ ಸರ್. ಅವಾಗ 300 ರೂಪಾಯಿ 200 ರೂಪಾಯಿ 400 ರೂಪಾಯಿ ಪರ್ ಕ್ವಿಂಟಲ್ ಈರುಳ್ಳಿ ಮಾರಿದಾಗ ಗಾಡಿ ಬಾಡಿಗೆ ಬರಲಾರ್ಕ ರೈತ ತನ್ನ ಈರುಳ್ಳಿ ಬಿಟ್ಟು ಬಂದಿದ್ದು ಉದಾಹರಣೆಗಳದವ್ರಿ. ಅಲ್ಲೇ ನೀನೇ ಮಾಡ್ಕೊಂಡ್ಬಿಡು, ಏನೇ ಮಾಡ್ಕೊಂಡ್ಬಿಡು, ಸ್ವತಃ ಸಂತ ನಾವೇ ಅವ್ರಿಗೆ ರೊಕ್ಕ ಹಾಕಿ ಅವ್ರನ್ನ ಊರಿಗೆ ಕರ್ಕೊಳ್ಳುವಂತ ಪರಿಸ್ಥಿತಿ ಇದೇ ಒಂದ್ 4-5 ವರ್ಷದಿಂದ ಕಂಡಿದ್ದೇವೆ ಸರ್. ಈಗ ಒಂದ್ 3 ವರ್ಷ ಆಯ್ತ್ರಿ, 800, 900, 1,100 ರೂಪಾಯಿ ಅದೇನು ಪ್ರಾಫಿಟ್ ಇಲ್ಲ ಸರ್. ಇದು ಅಷ್ಟೇ ಕರೆ, ಆದ್ರೆ ಇದು ಬೇಸ್ಮೆಂಟ್ ಪ್ರೈಸೇ ಇಲ್ಲ ಸರ್ ನಮ್ದು. ಅಂದ್ರೆ ಒಂದು ಬೇಸ್ಮೆಂಟ್ ಪ್ರೈಸ್ ಇಲ್ಲಕಂದ್ರೆ ಲಾಸ್ಟೇ ರೀ. ಯಾರ ರೇಟ್ ಯಾವಾಗ ಇರ್ತದೆ ಹೆಂಗ ಇರ್ತದೆ ಅಂತ ಹೇಳಕ್ಕೆ ಬರಂಗಿಲ್ಲ ಸರ್. ಇದು ರೇಟ್ ಒಂದ್ ಇಷ್ಟ ಇರ್ತದಪ್ಪ ಅಂತಂದಾಗ ರೈತ ಬೆಳೆಯಕ್ ರೆಡಿ ಇರ್ತಾನ್ರಿ. ಭಾರತ ದೇಶಕ್ಕೆ ಎಷ್ಟು ಬೇಕಷ್ಟ ಬೆಳೆಯಕ್ ರೆಡಿ ಇದಾರೆ ರೈತರಿ. ಬಿಜಾಪುರ ಮತ್ತು ಬಾಗಲಕೋಟೆ ನೀರಾವರಿ ಹೈಯೆಸ್ಟ್ ಪ್ರದೇಶ ಐತೆ ಸರ್, ಎಷ್ಟು ಬೇಕಷ್ಟು ಬೆಳೆಸಿಕೊಡ್ತೇವ್ರಿ. ಬಟ್ ಏನೋ ಅವ್ರಿಗೆ ನಿಗದಿತವಾಗಿರ್ತಕ್ಕಂತ ಮಾರುಕಟ್ಟೆ ಸಿಗ್ತಾ ಇಲ್ಲ. ಮಾರುಕಟ್ಟೆ ಸಿಕ್ಕರೂ ಕೂಡ ಅಲ್ಲಿ ಸಿಕ್ಕಾಪಟ್ಟಿ ಶೋಚನೀಯ ಸ್ಥಳ ರೀ ಸರ್. ಸಿಕ್ಕಾಪಟ್ಟಿ ರೈತರಿಗೆ ಹೆಂಗ ಹರಾಸ್ಮೆಂಟ್ ಆಗ್ತದಪ್ಪ ಅಂತಂದ್ರ, ಸುಮ್ಮ ಅಬ್ಸರ್ವ್ ಮಾಡ್ರಿ ಸರ್. ಅವ್ನು ಅವ್ನ ಲುಂಗಿ ಅಂಗಿ ನೋಡ್ಕೊಂಡ ಅವ್ನ ಹಿಚ್ಕೂದ್ ಮಾಡ್ತಾರ್ರಿ. ಅರ್ಬಿ ಹಂಗ್ ಹಿಂಡ್ತೇವಲ್ಲ ಹಂಗ ರೈತನ ಹಿಂಡ್ತಾರೆ ಸರ್. ಆ ಹಿಂಡು ಪರಿಸ್ಥಿತಿ ಪ್ರೆಸೆಂಟ್ ಸಿಚುವೇಶನ್ ನಡೆದಾಯ್ತು ಸರ್. ಈಗ ನಿಮ್ಮ ಕಂಪನಿ ಯಾವ ರೀತಿ ಯೋಜನೆಗಳನ್ನು ಹಾಕೊಂಡು ರೈತರಿಗೆ ನ್ಯಾಯವಾದಂತಹ ಒಂದು ಬೆಲೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ್ರಿ? ಈಗ ನಮ್ಮ ಕಂಪನಿ ಯೋಜನೆ ಹೆಂಗ ಹಾಕೊಂಡ್ರೆ ಸರ್, ಈಗ ಏನಾದರೂ ಒಂದು ನಾವು ಡೈರೆಕ್ಟ್ ಕೆಲವೊಂದಿಷ್ಟು ಕಂಪನಿಗಳು ನಮ್ಮ ಹತ್ರ ಬಂದಿದ್ದಾರೆ ಸರ್. ಅವಾಗ ಕಂಪನಿಗಳು ಬಂದು ನಮ್ಮ ಜೊತೆ ಟೈಪ್ ಮಾಡ್ಕೊಂಡ್ಬಿಡಿ, ಟೈಪ್ ಮಾಡ್ಕೊಂಡು ಇಂತಿಷ್ಟು ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಸರ್. ಈ ತರ ಮಾಡೋದಂತರೂ ರೈತರಿಗೆ ಅನುಕೂಲ ಸರ್. ಯಾಕಪ್ಪ ಅಂದ್ರೆ ಇವತ್ತು ಮಾರ್ಕೆಟ್ದಾಗ 14 ರೂಪಾಯಿ 15 ರೂಪಾಯಿ 12 ರೂಪಾಯಿ ಇರ್ತದೆ, ಒಂದಿನ 8 ರೂಪಾಯಿ 7 ರೂಪಾಯಿ 5 ರೂಪಾಯಿ ಇರ್ತದೆ. ಇಲ್ಲ ವೇರಿಯೇಷನ್ ಆಗಿ 10 ರೂಪಾಯಿ ನಿಮ್ಗೆ ನಾ ಕೊಡ್ತೀನಿ, ಇಲ್ಲ 11 ರೂಪಾಯಿ ಕೊಡ್ಬೇಕಾ ಕೊಡ್ತೀನಿ. ಇಷ್ಟು ವರ್ಷ ತನಕ ನಮ್ಗೆ ಕೂಡ ಅಗ್ರಿಮೆಂಟ್ ಮಾಡ್ಕೋಬೇಕು, ಇಷ್ಟು ಮಾಡ್ಕೊಂಡ್ ಮೇಲೆ ನೀವು ನಮ್ಗೆ ಇಷ್ಟು ಮೆಟೀರಿಯಲ್ ಕೊಡ್ಬೇಕಂತ ಅವ್ರು ನಮ್ಮ ಹುಡುಗ ಟೈಪ್ ಆಯ್ತು ಅಂತಂದ್ರೆ ಇಂಥಷ್ಟು ಕೆಲವೊಂದಿಷ್ಟು ಕಂಪ್ನಿಗಳು ನಮ್ಮ ಕಂಪನಿಯವ್ರ ಜೊತೆ ಬಂದ್ಬಿಟ್ಟು ಟೈಪ್ ಮಾಡಿ ಅವ್ರಿಗೆ ಎಷ್ಟು ಬೇಕಷ್ಟು ಮೆಟೀರಿಯಲ್ ನಾವು ಕೊಡಕ್ಕೆ ರೆಡಿ ಇದೇವ್ರಿ. ಅವ್ರೊಂದು ನಿಗದಿತವಾದಂಥ ದರ ಕೊಟ್ಟಿರತ್ತಪ್ಪ ಅಂತಂದ್ರೆ ನಾವು ಬೆಳೆಯಕ್ಕೂ ರೆಡಿ, ಕೊಡಕ್ಕೂ ರೆಡಿ. ಇದರಿಂದ ರೈತಿಗೆ ಅನುಕೂಲ ಆಕತಿ, ಲಾಸ್ ಅನ್ನೋದು ಯಾವುದೇ ಕಾರಣದಲ್ಲಿ ಬರಂಗಿಲ್ಲ, ಮಾರುಕಟ್ಟೆ ಮೋಸ ಅನ್ನೋದು ಬರಂಗಿಲ್ಲ. ಯಾಕಂದ್ರೆ ನೇರವಾಗಿ ಕಂಪ್ನಿಗೆ ಹೋಗ್ತಿರೋದು ಸರ್. ಇದೆ ಕಂಪ್ನಿದಿಂದ ಅವ್ರು ಡೈರೆಕ್ಟ್ ಕಸ್ಟಮರ್ಗೆ ಸಪ್ಲೈ ಮಾಡ್ತಾರ್ರಿ, ಅದ್ರ ತೊಂದರೆ ಬರಂಗಿಲ್ಲ. ಇಲ್ಲಿ ನಾವು ಮಾರ್ಕೆಟಿಂಗ್ ಮಾಡಬೇಕು, ಮಾರ್ಕೆಟಿಂದ ಕಸ್ಟಮರ್ ಯಾರು ಕಂಪ್ನಿಗಳು ಬರ್ತಾವೆ, ಹೋಟೆಲ್ದವ್ರು ಬರ್ತಾರೆ, ನಮ್ದು ಮೆಟೀರಿಯಲ್ ಒಂದೆಲ್ಲ ಡಂಪಿಂಗ್ 5-5 ಸಲ ಡಂಪಿಂಗ್ ಆಗತ್ತೆ, ಲೋಡಿಂಗ್ ಅನ್ಲೋಡಿಂಗ್ ಅನ್ಲೋಡಿಂಗ್ 3-4 ಸಲ ಲೋಡಿಂಗ್ ಆಯ್ತು, ಕ್ವಾಲಿಟಿನೇ ಕಳ್ಕೊಂಡು ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಪ್ರೊಸೆಸಿಂಗ್, ನಂತರ ಡೈರೆಕ್ಟ್ ಕಸ್ಟಮರ್ಗೆ ಪ್ಯಾಕಿಂಗ್ ಆಗಿಬಿಡತ್ತಾರೆ ಸರ್. ಅದು ಒಂದು ನಮ್ಮ ಕ್ವಾಲಿಟಿ ಒಂದು ಕಳ್ಕೊಳ್ಳಂಗಿಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ ಇವ್ರು ನಮ್ಮ ಹತ್ರ ನೇರವಾಗಿ ಬರೋದ್ರಿಂದ ನಿಗದಿತ ರೇಟ್ ಕೊಡೋದ್ರಿಂದ ರೈತರಿಗೆ ಬಹಳಷ್ಟು ಅನುಕೂಲ. ಇಲ್ಲಿ ಮೋಸಗಳಾಗಂಗಿಲ್ಲ ಸರ್, ಮಾರುಕಟ್ಟೆ ಮೋಸ ಆಗಂಗಿಲ್ಲ, ತೂಕದಲ್ಲಿ ಮೋಸ ಆಗಂಗಿಲ್ಲ. ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ರೈತಗೆ ಚಿಂತೆ ಇರಂಗಿಲ್ಲ ಸರ್, ನಾ ಅಲ್ಲಿ ಹೋಗಿ ಮಾರಬೇಕು ಇಲ್ಲಿ ಹೋಗಿ ಮಾರಬೇಕು. ಆಲ್ರೆಡಿ ನನಗೆ ಬಸವನವಾಗಿ ತೊಡಗಿರ್ ಇಂಥ ಕಂಪನಿಯವ್ರು ಕೂಡ ಟೈಪ್ ಮಾಡ್ಕೊಂಡಾರ, ನಾ ಅವ್ರಿಗೆ ಹೋಗಿ ಕೊಟ್ಟು ಬಿಟ್ಟೆವಪ್ಪ ಅಂತಂದ್ರೆ ನಮ್ಮ ಮಟ್ಟೆಲ್ ಅವ್ರು ಸುಗಮವಾಗಿ ಕಳಿಸ್ತಾರ ಅಂತಂದೇಳಿ ಆರಾಮಾಗಿ ಅವ್ರಿಗೆ ನಿಶ್ಚಿಂತೆಯಾಗಿ ಇರ್ಬೋದಾ ಸರ್. ಇನ್ನೊಂದು ರೈತಗೆ ಎಲ್ಲ ಓಕೆ ಸರ್, ಮಾರುಕಟ್ಟೆ ಸಿಕ್ಕರೂ ಕೂಡ ಲಾಸ್ಟ್ ಕೊನೆಯದು ಬರೋದು ಅವನ ಅಮೌಂಟೇ ಕೊಡಂಗಿಲ್ಲ ಸರ್, ಪಟ್ಟಿ ಅಂತ ಬರತ್ತೆ ರೀ ಅಮೌಂಟ್, ಟೋಟಲ್ ರೊಕ್ಕ ಏನು ಬರತ್ತಲ್ರಿ ಅದು ಅಮೌಂಟ್ ರೈತರಿಗೆ ಒಮ್ಮೆ ಸಿಗಂಗಿಲ್ಲ. ದಲಾಲರು ಒಮ್ಮೆ ಟೈಮ್ದಾಗ ಅವರು ಪ್ರಾಪರ್ಟಿದಾಗ ಇರಂಗಿಲ್ಲ, ಲಾಸ್ ಆಗಿರ್ತಾರೆ ರೀ. ಅವ್ರು ಲಾಸ್ ಆದ್ರೆ ಅಂತಂದ್ರೆ ಇವ್ರದೆಲ್ಲ ರೊಕ್ಕ ಮುಗಿಸ್ಬಿಡೋದು, ಏಜೆಂಟ್ಗಳು ಬರ್ತಾರೆ ಬಂದು ಏನು ಮಾಡಿಬಿಡ್ತಾರೆ, ಈ ಸಲ ಲಾಸ್ ಆಗೈತಿ ನಿನ್ನ ರೊಕ್ಕ ಕೊಡಂಗಿಲ್ಲ ಅಂತಂದೇಳಿ ಬೇರೆ ಊರಿಗೆ ಪಲಾಯನ ಆಗೋದು, ಫೋನ್ ಸ್ವಿಚ್ ಆಗಿಬಿಡೋದು. ಸುಮಾರು ನಮ್ಮ ಮತ್ತೆ ಒಂದು 70% ಈ ಥರ ಆಗಿದ್ದಾವ್ರಿ. ಒಂದು ಇನ್ನೊಂದು ಇದೇ ಲಾಸ್ಟ್ ಇಯರೇ ಸರ್, ಕೆಲವೊಂದಿಟ್ಟು ಟ್ರೇಡಿಂಗ್ ಕಂಪ್ನಿಗಳು ಅಂತೇಳಿ ಸುಳ್ಳು ಬೋರ್ಡ್ಗಳು ಹಾಕೊಂಡಿದ್ದಾರೆ ರೀ, ಈಗಲಾದ್ರೂ ಹಾಕೊಂಡಾರ್ರಿ. ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಮಾರ್ಕೆಟ್ಗೆ ಹೋದಾಗ ಡ್ರೈವರ್ಗಳ ಹತ್ರ ನಿಮ್ಮ ಮಾಲಕ್ ಯಾರಪ್ಪ, ಇದು ಈರುಳ್ಳಿ ಯಾರು ಕಳಿಸಿದ್ರು, ರೈತನ ನಂಬರ್ ಕೊಡು ಅಂತ ರೈತರ ನಂಬರ್ ಕಲೆಕ್ಟ್ ಮಾಡ್ಕೊಂಡು, ನಮ್ಮಂಥ ಕಂಪ್ನಿಗಳ ನಂಬರ್ ಕಲೆಕ್ಟ್ ಮಾಡ್ಕೊಂಡು, ದಲಾಲರದು ಏಜೆಂಟ್ಗಳ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಆ ಟ್ರೇಡರ್ದವರು ನಮಗೆ ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿ ಸರ್ ನಿಮಗೆ ಸದ್ಯನೇ ಅಮೌಂಟ್ ಹಾಕ್ಬಿಡ್ತೀನಿ, ನಮಗೊಂದು 20-30 ಟನ್ ಮೆಟೀರಿಯಲ್ ಕೊಟ್ಬಿಡಿ, ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿಬಿಡತ್ತೆ ನೋಡಿ ಸರ್ ಅಂತ ಹೇಳ್ತಾರೆ. ಒಂದು ಗಾಡಿ ಕೊಡ್ತಾರೆ, ಎರಡು ಗಾಡಿ ಕೊಡ್ತಾರೆ, ಸ್ಟಾರ್ಟಿಂಗ್ ಅವ್ರದ್ದು ಸ್ವಲ್ಪ ಬಾಂಧವ್ಯ ಬೆಳೆಸ್ಕೊಂಡು ಲಾಸ್ಟಿಗೆ ಲಾಸ್ಟಿಗೆ ಕೈ ಎತ್ಬಿಡ್ತಾರೆ ಸರ್. ಹಿಂಗಾಗಿರ್ತಕ್ಕಂಥ ಉದಾಹರಣೆಗಳು ಭಾಳಷ್ಟು ಅದಾವ್ರಿ. ನಮಗೆ ಪಕ್ಕದ ಹಳ್ಳಿಯವರು ನಮ್ಮ ರಿಲೇಷನ್ದಾಗೆ ಒಂದೊಂದು ಕೋಟಿಗಟ್ಟಲೆ ಹಾಕೊಂಡು ಹೋದವ್ರು ಅದಾರ್ರಿ. ಕೋವಿಡ್ ಬಂತ ಅದಂತ ಹೇಳ್ತಾರೆ, ಏನೇನೋ ಸುಳ್ಳು ಸುಳ್ಳು ಸುಳ್ಳು ಹೇಳಿ ಅವ್ರು ಹಾಕೊಂಡು ಹೋದ್ರು ಅಂದ್ರೆ ಇವ್ರು ರೈತರಿಗೆ ಕೊಡಂಗಿಲ್ಲ ರೀ. ಅಲ್ಲಿ ರೈತ ಮ್ಯಾಗ ಹತ್ತಿ ಬರ್ಲಾರ್ಕೊಂಡು ಇದೊಂದು ಮುಖ್ಯ ಕಾರಣ ಸರ್. ಯಾಕಂದ್ರೆ ಅವ್ರು ಬೆಳೆದಂತ ಬೆಳಿಗ್ಗೆ ಅವ್ನು ದುಡ್ಡೇ ಬರ್ತಾ ಇಲ್ಲ ರೀ. ಅವ್ರ ರೊಕ್ಕ ಇಲ್ಲೇ ಚಲೋ ಮಾರ್ಕೆಟ್ ಬಂದತ್ತಪ್ಪ, ಇಲ್ಲೇ ಚಲೋ ರೇಟ್ ಕೊಟ್ಟಾರ ತಂದ್ರೂ ಕೂಡ ಅವ್ನ್ ಸರಿಯಾಗಿರ್ತಕ್ಕಂಥ ಅಮೌಂಟ್ ಬರಂಗಿಲ್ಲ ರೀ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಂತ ಕಂಪನಿಗಳು ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಗಳು ನಂಬಬೇಕು. ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಅವ್ರ ನಮ್ಮ ಕಡೆಯಿಂದ ರೈತರು ಒಲವು ಇತ್ತಪ್ಪ ಅಂತಂದ್ರೆ ನಾವು ಕಂಪನಿಗಳಿಗೆ ಮರ್ಟಿಲ್ ಕೊಡ್ತೇವ ಅನ್ನೋ ಜಿಮ್ಮೇದಾರಿ ನಮ್ದಿರ್ತೈತ್ರಿ. ರೈತ ನನಗೆ ಕೊಡ್ತಾನ, ನಾ ಏನ್ ಕಂಪನಿ ಕೊಡ್ತೇನೆ. ಆ ಜಿಮ್ಮೇದಾರಿಂದ ಕೆಲಸ ಮಾಡಿದ್ರೆ ಇವತ್ತು ರೈತನು ಯಾವುದೇ ಅವನತಿ ಹೊಂದಂಗಿಲ್ಲ, ರೈತ ಅಭಿವೃದ್ಧಿ ಆಗಲು ಸಾಧ್ಯ, ರೈತರಿಗೆ ಬೆಲೆನೂ ನಿರ್ದಿಷ್ಟ ರೂಪದಲ್ಲಿ ಬಂದು ಅವನ ಲಾಭನೂ ಪಡೆಯಲು ಸಾಧ್ಯ. ಇಲ್ಲದೆ ಹೋದ್ರಪ್ಪ ಅಂತಂದ್ರೆ ಇಂಥ ಕಂಪನಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲಪ್ಪ ಅಂತಂದ್ರೆ ರೈತರು ಮಾತ್ರ ಇನ್ನೂ ಆದ್ರೂ ಬೆಳೆಯಂಗಿಲ್ಲ. ಬಟ್ ರೈತ ಸರ್ ಇನ್ನಾದ್ರೂ ಹರಕ್ ಲಂಡಂಗಿನ ಹಾಕೋತಾನೆ, ಹರಕ್ ಟವೆಲ್ ಹಾಕೊಂಡು ಅಡ್ಡಿಡ್ತಾನೆ. ಎಷ್ಟೋ ದಶಕಗಳು ಕಳೆದು ಸರ್, ಯಾಕಾಗ್ತಾ ಇಲ್ಲ ಸರ್? ಇದು ತಿನ್ನೋರು ಜನ ಸಂಖ್ಯೆ ಜಾಸ್ತಿನೇ ಆಗ್ತೈತೆ ಅಲ್ಲ, ರೈತನ ಹೊಲ ಏನಾರ ಜಾಸ್ತಿ ಆಗ್ತೈತೆ. ಒಂದು ಎಕರೆ ಇದ್ರೆ ಒಂದು ಎಕರೆ ಬೆಳಿಬೇಕ್ರಿ ಅವ, 10 ಟನ್ ಬೆಳೆದ 20 ಟನ್ ಏನಾರ ಬೆಳೆಯಕ್ಕೆ ಸಾಧ್ಯ ಸರ್? ಆಗಿಲ್ಲ. 10 ಟನ್ ಬೆಳೆದ 10 ಟನ್ ಬೆಳಿಬೇಕು, ಖರ್ಚು ಏನಾದರೂ ಕಡಿಮೆ ಆಗತ್ತೆ ಸರ್? ಇವತ್ತು ಕೀಟನಾಶಕ ಗೊಬ್ಬರದ್ದು ಕಸದವ್ರ ಪಗಾರ ಲೇಬರ್ ಚಾರ್ಜ್ ಅಂತ ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಆಗ್ತಾ ಇತ್ತು ಸರ್, ಎಲ್ಲ ಜಾಸ್ತಿ ಆಗತ್ತೆ. ಬಟ್ ರೇಟೇ ಜಾಸ್ತಿ ಆಗ್ತಾ ಇಲ್ಲ ಸರ್, ಅದೇ ರೇಟಲ್ಲಿ ಕೊಳಿತಾ ಇದ್ದಾನ್ರಿ. ರೇಟೇ ಒಂದೇ ತರ ನಿಂತ್ಕೊಂಡು ಪಾತಂದ್ರ ರೈತ ಹೆಂಗ್ ಸಾಧ್ಯ ರೀ ಸರ್ ಇವ ಮ್ಯಾಗ ಬರಾಕ? ಅಸಾಧ್ಯ ಸರ್. ಇನ್ನಾದ್ರೂ ರೈತ ಬೆಳೆದಂತ ಬೆಳೆಗಳಿಗೆ ಸರಿಯಾದಂತ ರೇಟ್ ಬರುತನ, ಸರಿಯಾದಂತ ರೇಟ್ ಕೊಡುತನ, ಇಂಥ ದಲ್ಲಾಲರು ತಗಲುಬಾಜಿ ಟ್ರೇಡರ್ಗಳು ಇಂಥವ್ರು ಇರುತ್ತಾನೆ, ರೈತರು ಉದ್ದಾರ ಆಗಂಗಿಲ್ಲ ಸರ್. ತಾಪಾಗಿ ಹೇಳಕತ್ತೀನಿ ಸರ್, ಯಾಕಪ್ಪ ಅಂದ್ರೆ ನನಗಾಗಿರ್ತಕ್ಕಂಥ ಅನುಭವಗಳು ರೀ, ಭಾಳ ಕೆಟ್ಟ ಮೋಸ ಮಾಡ್ಯಾರ ಸರ್ ಜನರಿಗೆ. ಅದು ಶಬ್ದ ಬಳಸಬಾರ್ದು ಸರ್, ಅಂಥವ್ರು ಅದಾರೆ ಸರ್, ಅಂಥವ್ರೆಲ್ಲ ದುಡ್ಡು ಇಟ್ಕೊಂಡು ಕೂತ್ಬಿಡ್ತಾರೆ ಸರ್. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತೇಳಿ ಫೋನ್ ಸ್ವಿಚ್ ಆಫ್ ಇಟ್ಕೊಂಡು ಕೂತ್ಬಿಡ್ತಾರೆ ರೀ. ಹಿಂಗಾದಾಗ ರೈತಿಗೆ ರೊಕ್ಕನೂ ಬರಂಗಿಲ್ಲ, ಮಾರ್ಕೆಟ್ಗೆ ಹೋದ್ರೆ ಈ ಹನಿ ಬರ, ಡೈರೆಕ್ಟ್ ಟ್ರೇಡರ್ಗಳಿಗೆ ಹೋದ್ರೆ ಆ ಹನಿ ಬರ, ದುಡ್ಡು ಬರಂಗಿಲ್ಲ. ಮಾರ್ಕೆಟ್ಗೆ ಹೋದ್ರೆ ತೂಕದಾಗ ವ್ಯತ್ಯಾಸ, ಮತ್ತು ಅವ್ನು ರೇಟ್ ಯಾವ್ದು ಮಾರ್ತಾನೆ ಅನ್ನೋದು ಅದು ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ಒಂದು ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದಿದ್ರು, ಕೃಷಿ ಕಾಯ್ದೆ ಅಂತೇಳಿ. ನಾ ಏನು ಹೇಳಿದ್ನಲ್ಲ ಸರ್, ಇದೆಲ್ಲ ಕೃಷಿ ಕಾಯ್ದೆನೇ ಸರ್. ಇದು ರೈತಗೆ ಒಂದು ರೇಟ್ ಫಿಕ್ಸ್ ಮಾಡ್ತಿದ್ರು ಸರ್. ಅದು ಕೃಷಿ ಕಾಯ್ದೆ ಮೇನ್ ಉದ್ದೇಶ ರೇಟ್ ಫಿಕ್ಸ್ ಮಾಡ್ತಿದ್ರು. ರೈತ ಬೆಳೆದಂತ ಬೆಳೆಗಳಿಗೆ ರೈತನೇ ರೇಟ್ ಫಿಕ್ಸ್ ಮಾಡಿಬಿಡೋದು. ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಪಾರ್ಲಿ ಫ್ಯಾಕ್ಟ್ರಿಯವ್ರು ಹೆಂಗ್ ಅವ್ರು 5 ರೂಪಾಯಿ ಬಿಸ್ಕೆಟ್ ಹೆಂಗ್ ಫಿಕ್ಸ್ ಮಾಡ್ಯಾರಲ್ಲ, ರೈತ ಒಂದು ದ್ರಾಕ್ಷಿ ನಂದು 200 ರೂಪಾಯಿ ಕೆಜಿ, ಈರುಳ್ಳಿ 12 ರೂಪಾಯಿ ಕೆಜಿ, ನಂದು ರೇಟ್ ಇದೆ ಫಿಕ್ಸ್ ಮಾಡೋದು ಅವ್ರದೊಂದು ಕೃಷಿ ಕಾಯ್ದೆ ಉದ್ದೇಶ, ಮುಖ್ಯ ಉದ್ದೇಶ ಆಗಿತ್ತು. ಕೆಲಸ ಮಾಡೋರು ಇನ್ನೂ ಜಾಸ್ತಿ ಆಗ್ಯಾರ ಸರ್, ಎಲ್ಲರೂ ಒಕ್ಕಲ್ತನಕ್ ಬರಾಕತ್ತಾರ್ರಿ. ಈಗ ಒಕ್ಕಲ್ತನಕ್ ಎಂತ ಸಾಫ್ಟ್ವೇರ್ ಇಂಜಿನಿಯರ್ ಒಕ್ಕಲ್ತನ ಮಾರತಾರ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಬಟ್ ಇವ್ರು ಉಳಿದವ್ರು ಇಲ್ಲೇ ಉಳಿದಾರ್ರಿ. ಹಳ್ಳಿ ಜನ ನಂಬಿ ಬಿಡ್ತಾರ್ರಿ ಪಾಪ, ಹಳ್ಳಿ ಜನ ಬಹಳ ಮುಗ್ದ್ರಿ. ನೀವೇನಾದ್ರೂ ಸಿಟಿ ಜನ ಬಂದು ಒಂದ್ ಸ್ವಲ್ಪ ನೈಸ್ ಮಾಡಿಬಿಟ್ಟಿರ್ತೀವಿ, ಅಂತ ಮುಗ್ದು ರೈತರಿಗೆ ಮೋಸ ಮಾಡಕ್ ಹೆಂಗ್ರ ಮನಸ್ಸು ಬರತೈತಿ ಗೊತ್ತಾಗ್ತಾ ಇಲ್ಲ. ಇಂಥ ದಲ್ಲಾಲರು ಏಜೆಂಟ್ರು ಎಲ್ಲರನ್ನ ತೆಗೆದು ನೇರವಾಗಿ ಕಂಪನಿಗಳು ಬಂದು ನಮ್ಮಂತ ರೈತ ಉತ್ಪಾದಕ ಕಂಪನಿಗಳ ಜೊತೆ ಟೈಪ್ ಮಾಡಿಕೊಂಡು ರೈತನು ಅಭಿವೃದ್ಧಿ ಆಗಲು ಸಾಧ್ಯ, ಮತ್ತು ಸರ್ ನಮ್ಮಂತ ಕಂಪನಿಗಳು ಅಭಿವೃದ್ಧಿ ಆಗಲು ಸಾಧ್ಯ. ಹಾಗೆ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಉದಾಹರಣೆ ಆಗುತ್ತೆ ಸರ್. ಇದು ಈಗ ಜಗದೀಶ್ ಅವರ ತಾವು ಹೇಳೋದು ಕರೆಕ್ಟ್. ಈಗ ಏನು ಕಂಪನಿಗಳದಾವ, ಮಲ್ಟಿನ್ಯಾಷನಲ್ ಕಂಪನಿಗಳು, ಅವು ರೈತರ ಉತ್ಪನ್ನಗಳನ್ನು ಖರೀದಿ ಮಾಡೋದಕ್ಕೆ ತಮ್ಮ ಕಡೆ ಬಂದು ಒಂದು ಒಡಂಬಡಿಕೆ ಮಾಡಿಕೊಂಡು ನಿಮ್ಮ ಮೂಲಕವಾಗಿ ಅವರು ಖರೀದಿ ಮಾಡಿದ್ರೆ ಭಾಳ ಒಳ್ಳೇದು. ಬಟ್ ಇದು ಆಗೋದಕ್ಕೆ ಸಾಧ್ಯದಾನ ಅಥವಾ ಇದು ಈಗ ಆಗ್ತಾ ಇದೆ? ಬಿಎಸ್ಸಿ ಅಗ್ರಿ, ಎಂಎಸ್ಸಿ ಅಗ್ರಿ, ಹಾರ್ಟಿಕಲ್ಚರ್, ಬಿಎಸ್ಸಿ ಹಾರ್ಟಿಕಲ್ಚರ್, ಅವ್ರಿಗೆಲ್ಲರೂ ಬರೀ ಕ್ಲಾಸ್ನಾಗ ಕೂತು ಓದಿದ್ದೇ ಗೊತ್ತರಿ, ಫೀಲ್ಡ್ ವರ್ಕ್ನಾಗ ಮಾಡಿದ್ದು ಗೊತ್ತಾಗ್ತಾ ಇಲ್ಲ ರೀ. ಅಂಥವ್ರು ಅವ್ರಿಗೆ ಸಿಗ್ತಾ ಇಲ್ಲ ಸರ್ ಪಾಪ. ಅಂಥವ್ರು ಅವ್ರು ಏನಾದರೂ ಫೀಲ್ಡ್ ವರ್ಕ್ ಮಾಡಿದವ್ರು ಸಿಕ್ಕ್ರೆ ಅಂತಕ್ಕೋರಿ ಸರ್, ಇವೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಫೀಲ್ಡಿಗೆ ಬರ್ತಾರೆ. ಅವರೆಲ್ಲರೂ ಇದ್ರ ಒಂದೇ ಉದ್ದೇಶ ಸರ್, ರೈತನ ಏನಾದರೂ ನಾವು ಬೆಳೆಸಬೇಕು ಮಾಡಬೇಕಪ್ಪ ಅಂತಂದ್ರೆ ಅಲ್ಲಿ ಬಿಎಸ್ಸಿ ಅಗ್ರಿ ಆಗಲಿ, ಎಂಎಸ್ಸಿ ಅಗ್ರಿ ಆಗಲಿ, ಯಾವುದೇ ಒಬ್ಬ ವ್ಯಾಪಾರಸ್ಥ ಮಾಡ್ಬೇಕಪ್ಪ ಅಂತಂದ್ರೆ ರೈತಗೊಂದು ಅನುಕೂಲ ಮಾಡ್ಬೇಕಪ್ಪ ಅಂತಂದ್ರೆ ಅವ ನನ್ನ ಸಂಬಳಕ್ಕೋಸ್ಕರ ಮಾಡ್ತಾ ಇಲ್ಲ, ರೈತನ ಅಭಿವೃದ್ಧಿಗೋಸ್ಕರ ಮಾಡ್ತೀನಿ ಅಂತ ಏನಾದರೂ ಉದ್ದೇಶ ಇಟ್ಕೊಂಡು ಅವ್ನು ಕಾನ್ಸೆಪ್ಟ್ ಇಟ್ಕೊಂಡು ಬಂದನಪ್ಪ ಅಂದ್ರೆ ರೈತ ಅಭಿವೃದ್ಧಿ ಆಗಲೇ ಆಗ್ತಾನೆ ಸರ್. ಮತ್ತು ಅವ್ರ ಕಂಪ್ನಿನೂ ಅಭಿವೃದ್ಧಿ ಆಗ್ತೈತಿ. ಇವತ್ತೆಲ್ಲರೂ ಹೆಂಗಾಗೈತಪ್ಪ ಅಂದ್ರೆ ಸ್ಯಾಲ್ರಿ ಸಂಬಂಧ, ಸಂಬಳ ಸಂಬಂಧ ದುಡಿಯಾಕತ್ತಾರೆ, ಎಷ್ಟು ಕೆಲಸ ಅಷ್ಟೇ ಮುಗಿಸ್ಕೊಂಡು ಬಂದ್ಬಿಡೋದು ರೈತನ ಸಂಬಂಧ ಏನೋ ಕೆಲಸ ಮಾಡೋರು ಸರ್. ಈಗ ಇನ್ನೊಂದು ಸರ್, ಸಣ್ಣ ಇಲ್ಲಿ ಲೋಕಲ್ ಮಾರ್ಕೆಟ್ಗಳು, ನಾವು ಸಿಟಿ ಮಾರ್ಕೆಟ್ಗಳು ಹೇಳಿದೆವು ಸರ್, ತಾಲೂಕಾ ಮಟ್ಟದಲ್ಲಿ ಇರತಕ್ಕಂಥ ಮಾರ್ಕೆಟ್ಗಳು ಹೇಳ್ತೀನಿ ಸರ್, ನೀವು ನಗ್ತೀರಿ ಸರ್. ಅದು ಎಲ್ಲರೂ ಪಾಪ ಕೆಲವೊಂದಷ್ಟು ರೈತ ಸಂಘಟನೆಗಳು ಅದಾವ್ರಿ, ಇದಕ್ಕೊಂದು ಏನಾದರೂ ಒಂದು ಭದ್ರ ಬುನಾದಿ ಹಾಕಲೇಬೇಕಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಸರ್. ಆದರೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಏನಪ್ಪ ಅಂತಂದ್ರೆ ಸರ್, ಅದು ತಾಲೂಕಾ ಮಟ್ಟದಲ್ಲಿ ಇರತಕ್ಕಂಥ ಮಾರ್ಕೆಟ್ಗಳು ಹೆಂಗಾಗ್ಯವಪ್ಪ ಅಂತಂದ್ರೆ ಭಾಳ ಬೆಳೆಯಕ್ಕಾಗಂಗಿಲ್ಲ, ಟನ್ ಗಟ್ಟಲೆ ಬೆಳೆಯಕ್ಕಾಗಂಗಿಲ್ಲ. ಒಂದು 50 ಪ್ಯಾಕೆಟೋ, ಒಂದು 50 ಚೀಲೋ, ಒಂದು 50 ಪೊಟ್ಟೋ, 60 ಪೊಟ್ಟೋ ತಂದಾಗ್ರಿ, ಅದನ್ನ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ತಂದು ಇಡಿದ್ರಿ, 100ಕ್ಕೆ 3 ರೂಪಾಯಿದಂಗೆ ಕಮಿಷನ್ ತೊಗೊಳೋದು, 100 ರೂಪಾಯಿಗೆ 3 ರೂಪಾಯಿದಂಗೆ ಕಮಿಷನ್ ತೊಗೊಳೋದು, ಅವ್ರದ್ದೊಂದು ಕೈಯಾಗ ಒಂದು ಪುಟ್ಟಿ ಇರ್ತೈತ್ರಿ, ಆ ಪುಟ್ಟಿಲಿ ತುಂಬಿಕೊಂಡು ಅವ್ರ ಚೀಲದಾಗ ಹಾಕೊಳ್ಳೋದ್ರಿ. ಅದನ್ನು ಯಾರು ಏಜೆಂಟ್ರ ಚೀಲದಾಗ, ಚೀಲ ಅದು ಫ್ರೀ ಅಂತ್ರಿ, ಅದೇನು ಗೊತ್ತಿಲ್ಲ, ಅದು ಫ್ರೀ ಅಂತ ಸರ್. ಅದು ಮಾರ್ಕೆಟ್ ಮಾಡಕತ್ತಾರಲ್ಲ ನಮ್ಮ ಮಾಲಿಗೆ, ಅದೊಂದು ಅವ್ರು ದೇನಿಕ ಹೋಗಿ ಕೊಟ್ಟಂಗೆ ಅಂತ್ರಿ, ಮತ್ತೆ 100 ರೂಪಾಯಿಗೆ 3 ರೂಪಾಯಿದಂಗೆ ಕಮಿಷನ್ ತಗೋತಾರ ರೀ. ಲಾಸ್ಟ್ ಲೆಕ್ಕದಾಗ ವೇರಿಯೇಷನ್ ಮಟೀರಿಯಲ್ದು ನಮ್ದೇ ತಗೋತಾರ್ರಿ, ಮತ್ತೊಂದು ಸಂತಿಗಳು ಹೋದಾಗ ರೀ ನಮ್ಮ ಮಟೀರಿಯಲ್ ಅವ್ರು ಸಂತ್ಯಾಗ ಮಾರ್ಕೋತ ಕೂತಿರ್ತಾರ ರೀ. ಯಾರು ಇವರೇ ಇದೆ ಏಜೆಂಟ್ರು, ಅವ್ರಿಗೆಲ್ಲ ಮಟೀರಿಯಲ್ ಸಿಕ್ಬಿಟ್ಟಿರ್ತೈತೆ ರೀ, A to Z ಕಾಯಿಪಲ್ಲಿ ಸಿಕ್ಕಿರ್ತೈತೆ ರೀ, A to Z ಹಣ್ಣುಗಳು ಸಿಕ್ಕಿರ್ತಾವ. ಮಾರ್ಕೆಟ್ ಬಂದಿರೋದು ತೆಗೆದ್ರು ಫ್ರೀ ಆಗಿ ಕೈ ಬುಟ್ಟಿಲೇ ತಗೊಳ್ದು, ಕೈಲೇ ತಗೊಳ್ದು, ಒಬ್ಬೊಬ್ಬರು ಒಂದು ಪುಟ್ಟಿ ತಗೊಂಡ್ರೆ 10 ಪುಟ್ಟಿ ಅವ್ರೇ ಆಗಿರ್ತಾವ್ರಿ. ರೈತ ಬೆಳೆದಕ್ಕಿಂತ 1-2 ಪುಟ್ಟಿ ತಗೊಂಡ್ರೆ 10 ಪುಟ್ಟಿ ಇವರು ಆಗಿರ್ತಾವ್ರಿ. ಬೆಳ್ಕೊಂಡ್ಬಿಟ್ಟಿರ್ತಾರ್ರಿ ಹಂಗ, 100 ರೂಪಾಯಿಗೆ 3 ರೂಪಾಯಿದಂಗ ಕಮಿಷನ್ ತಗೊಳ್ಳೋದು. ಇಂಥ ಎಲ್ಲ ಶೋಷಣೆ ಆಗುತ್ತೆ. ಇನ್ನೂ ಆದರೂ ಆಗತ್ತಾರ ಸರ್, ಇದನ್ನ ಯಾರು ಇನ್ನೂ ಆದರೂ ಅದಕ್ಕೆ ಇರೋ ಗಮನ ಇರಿಸಿಲ್ಲ ಸರ್. ಲೋಕಲ್ ಮಾರ್ಕೆಟ್ಗಳಲ್ಲಿ ಗಮನ ಇರಿಸಿಲ್ಲ ಸರ್. ಇಷ್ಟೇ ಕಮಿಷನ್ ತಗೊಳಕತ್ತಿಪ್ಪ ಅಂದ್ರೆ ಇಲ್ಲ 100 ರೂಪಾಯಿಗೆ 3 ರೂಪಾಯಿ ಆಯ್ತು, 5 ರೂಪಾಯಿ ಸರ್. ಸರ್ ಎಲ್ಲ ಕೂಡಿ ಒಂದು ಫಾರ್ ಎಕ್ಸಾಂಪಲ್ 10 ಪುಟ್ಟಿ ರೈತಿಗೆ 1,000 ರೂಪಾಯಿ ಬತ್ತಪ್ಪ ಅಂದ್ರೆ ಕಮಿಷನ್ ಎಷ್ಟಾಯ್ತು ಸರ್ ಇವ್ರದ್ದು? ಕಮಿಷನ್ 100-200 ರೂಪಾಯಿ ಇರ್ತೈತ್ರಿ. ಅವ್ನು ತರಾಕ ಅದನ್ನ ಕಿತ್ತಾಕ ಅವ್ನು ಲಾಭ ಆಗೋದು 200-300 ರೂಪಾಯಿ ರೀ ಕಮಿಷನ್. ಮತ್ತೆ ಅವ್ನು ತೊಗೊಳ್ ಬಿಟ್ಟಪ್ಪ ಅಂದ್ರೆ ಅಲ್ಲೊಂದು 100-200 ರೂಪಾಯಿ ಬಂದ್ರೆ ಅದ್ರ ಸ್ವಲ್ಪ ಪ್ರಾಫಿಟ್ ಏನಾದ್ರೂ ಉಳಿತೈತಿ ಸರ್. ಇದು ಏನು ಮಾಡಕ ಬರಂಗಿಲ್ಲಪ್ಪ, ಇದು ನಮ್ಮ ಅನಿವಾರ್ಯ ಅಂತಂದೇಳಿ ಇವತ್ತು ರೈತರು ಏನೈತಿ ಸುಮ್ಮ ಕಣ್ಣು ಮುಚ್ಚಿ ಅಲ್ಲಿ ಹಾಕಿ ಎಷ್ಟು ತಂದಿರ್ತಾರಲ್ಲ ಅಷ್ಟು ಹಾಕಿ ಎಷ್ಟು ಅವ್ನು ಪಟ್ಟಿ ಬಂದಿರ್ತಲ್ಲ ಅದನ್ನು ತೊಗೊಂಡು ಹೋಗೋ ಪರಿಸ್ಥಿತಿ ಇನ್ನೂ ಆದ್ರೂ ಇದು ತಾಲೂಕಾ ಮಟ್ಟದಲ್ಲಿ ಆಗಿರ್ತಕ್ಕಂಥ ಮಾರ್ಕೆಟ್ಗಳಲ್ಲಿ ಇನ್ನೂ ಆದ್ರೂ ನಡೆಯಕತ್ತ ಸರ್. ಜಗದೀಶ್ವರ, ಈಗ ನಿಮ್ಮ ಕಂಪನಿ ಒಳಗೆ ಎಷ್ಟು ಜನ ರೈತರು ಮೆಂಬರ್ಸ್ ಅದಾರ ಸರ್? ನಮ್ಮ ಕಂಪನಿಯಲ್ಲಿ 22 ಹಳ್ಳಿಗಳಿಂದ 1,000 ಜನ ರೈತರು ಇದ್ದಾರೆ ಸರ್. 1,000 ಜನ ರೈತರಿಗೆ ಹೆಂಗಾಗಿತ್ತಪ್ಪ ಅಂತಂದ್ರೆ ಈಗ 3 ವರ್ಷದಿಂದ ಸತತವಾಗಿ ರೈತರಿಗೆ ಅನುಕೂಲವಾಗುವಷ್ಟು ನಾವು ಕೆಲಸಗಳು ಮಾಡ್ತಾ ಬಂದೀವಿ ಸರ್. ಪ್ರತಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ರೈತರ ಸಭೆ ಸೇರಿಸೋದು. ರೈತರಿಗೆ ಈಗ ಅವ್ರಿಗೇನಾದ್ರೂ ಟ್ರೈನಿಂಗ್ ಬೇಕಪ್ಪ ಅಂತಂದ್ರೆ ನಮ್ ಬಂದು ಹೇಳ್ತಿದ್ರು, ಟ್ರೈನಿಂಗ್ ಕಂಡಕ್ಟ್ ಮಾಡ್ತಿದ್ದೇವೆ ಸರ್. ಮಾರ್ಕೆಟರ್ ಕರೆಸ್ತಿದ್ದೇವ್ರಿ, ಮತ್ತೆ ತಂತ್ರಜ್ಞಾನದವ್ರನ್ನ ಕರೆಸಿದ್ದೇವೆ. ಈರುಳ್ಳಿ ಹೆಂಗೆ ಇನ್ನೂ ಜಾಸ್ತಿ ಇಳುವರಿ ನಾವು ಬರಬೇಕಪ್ಪ ಅಂತಂದ್ರೆ ಅವ್ರನ್ನ ಕರೆಯೋದಾಗಲಿ, ಬಾಳೆ ಬಗ್ಗೆ, ದ್ರಾಕ್ಷಿ ಬಗ್ಗೆ, ಮತ್ತೆ ಕುರಿ ಸಾಕಾಣಿಕೆ ಮತ್ತೆ ಆಡು ಸಾಕಾಣಿಕೆ ಬಗ್ಗೆ ಹಿಂಗೆ ನಮ್ಮ ಎಪಿಒ ಮುಖಾಂತರ ತರಬೇತಿ ಶಿಬಿರಗಳು ಹಮ್ಮಿಕೊಂಡು ಅವ್ರಿಗೆಲ್ಲ ತರಬೇತಿ ಕೊಡಿಸೋದು ಮಾಡಿದೇವ್ರಿ ಸರ್. ಮತ್ತೆ ಕೆಲವು ಕೊರೋನಾ ಟೈಮಲ್ಲಿ ರೈತ ಬೆಳೆದಂತ ಬೆಳೆಗಳನ್ನ ನಾವೆಲ್ಲ ಮಾರ್ಕೆಟ್ ಮಾಡಿದೇವೆ ಸರ್. ಸಿಕ್ಕಾಪಟ್ಟಿ ಬಹಳ ಒಳ್ಳೆ ಕೆಲಸ ಮಾಡಿದೇವೆ ಸರ್. ಆ ಟೈಮಲ್ಲಿ ಕೆಡತಕ್ಕಂಥ ಮಾಲ್ ಮಟೀರಿಯಲ್ಗಳನ್ನ ನಾವೆಲ್ಲ ಖರೀದಿ ಮಾಡಿಕೊಂಡು ತಮ್ಮ ತಮ್ಮ ಅರೇಂಜ್ ಮಾಡಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಅವಾಗ ಗೌರ್ಮೆಂಟ್ ಹೇಳ್ಬಿಟ್ಟಿತ್ತು ಹಳ್ಳಿ ಕಾಯಿಪಲ್ಲೆ ಮಾರುಕಟ್ಟೆ ಮಾಡಬಹುದಪ್ಪ ಅಂತಂದೇಳಿ. ಅವಾಗ ಏನೈತಿ, ಒಂದು ರೈತ ಹಂತಕ್ಕೆ ಬಂದ ಅವಾಗ ಲಾಸ್ ಏನೂ ಆಗಲಿಲ್ಲ ಸರ್. ಅವಾಗ ಕೆಲವೊಂದಿಷ್ಟು ದಲ್ಲಾಳರು ಏನು ಮಾಡಿದರು, ಎಕ್ಸಾಂಪಲ್ ಕಲ್ಲಂಗಡಿ ಹಾಳು ಆಗುವಂಥ ಹಣ್ಣು, ಆ ಕಲ್ಲಂಗಡಿದು 2 ರೂಪಾಯಿ 3 ರೂಪಾಯಿ ಪರ್ ಕೆಜಿ ತೊಗೊಳಕತ್ತಿದ್ರು ಸರ್. ಅವಾಗ ನಮ್ಮ ರೈತ ಉತ್ಪಾದಕರ ಕಂಪನಿ ಎಂಟ್ರಿ ಆಗಿ 5 ರೂಪಾಯಿ ಖರೀದಿ ಮಾಡಿದೆವು ಸರ್. 5 ರೂಪಾಯಿ ನಮಗೆ ಮಾರ್ಕೆಟ್ ಇಲ್ಲ ಸರ್, 2 ರೂಪಾಯಿ ಲಾಸ್ ಆದ್ರೆ ಆಗುನು ಆಗಲಿ ಅಂತಂದೇಳಿ ಒಂದು 10-20 ಎಕರೆಯಲ್ಲಿ ಖರೀದಿ ಮಾಡ್ಕೊಂಡೇವ್ರಿ. ಖರೀದಿ ಮಾಡಿ ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. 10-20 ಟಮ್ ಕಳಿಸಿ ಗಲ್ಲಿ ಗಲ್ಲಿ ಕಳಿಸಿ ಬಿಜಾಪುರ ಡಿಸ್ಟ್ರಿಕ್ಟಾಗ ಒಂದು 70 ಹಳ್ಳಿಗಳಿಗೆ ಕಲ್ಲಂಗಡಿ ಸಪ್ಲೈ ಮಾಡಿ ಅದನ್ನೆಲ್ಲ ಖಾಲಿ ಮಾಡಿದವ್ರು. ಪರ್ ಡೇ 1-3 ಎಕರೆ 4 ಎಕರೆ ಮಾಡಂತಲೆ ಒಂದು ಕಂಟ್ರೋಲ್ ಬರ್ತರು. ಅವಾಗ ನಾವು 5 ರೂಪಾಯಿ ಮಾಡಕತ್ತೇವಪ್ಪ ಅಂತಂದೇಳಿ ಇಂಥ ದಲ್ಲಾಳರು ಏಜೆಂಟ್ರು ಬಂದು 6-7 ರೂಪಾಯಿಗೆ 1 ಕೆಜಿ ಮಾಡಕತ್ತರು ಸರ್. 6-7 ರೂಪಾಯಿ ಕೆಜಿ ಮಾಡಕ್ಕೆ ನಾವು ಸುಮ್ಮ ಕೂತ್ಬಿಟ್ಟಿವ್ರಿ ನ್ಯೂಟ್ರಲ್ ಆಗಿ. ಯಾಕಂದ್ರೆ ಅವ್ರು ರೇಟ್ ಜಾಸ್ತಿ ಕೊಟ್ಬಿಟ್ರಲ್ಲ ರೈತರಿಗೆ. ರೈತ ಉತ್ಪಾದಕರ ಕಂಪನಿಗಳು ನಾವು ಮುಂದೆ ಬರಲಿಲ್ಲಪ್ಪ ಅಂದ್ರೆ ಇವತ್ತು ರೈತರು ನಾವು ಹೆಚ್ಚಿಗೆ ಸಹಾಯ ಹೊಡೆದ್ಬಿಡ್ತಿದ್ರು ಅವ್ರು. ಇದೇ ಚಾನ್ಸ್ ಅಂತ ಹೇಳಿ ಅಡ್ಡಿ ಇಲ್ಲ. ಈಗ ನಿಮ್ಮಲ್ಲಿ ಯಾವ್ಯಾವ ಉತ್ಪನ್ನಗಳು ಬರ್ತಾವ ಸರ್? ನಮ್ಮಲ್ಲಿ ಮುಖ್ಯವಾಗಿ ಈರುಳ್ಳಿ ಒಂದು ಸರ್, ಇನ್ನೊಂದು ಬಾಳೆ ಸರ್, ಇನ್ನೊಂದು ದ್ರಾಕ್ಷಿ, ಮತ್ತೆ ಗೋಧಿ, ಕಬ್ಬು ಮಾತ್ರ 50-60% ಕಬ್ಬು ಇದೆ ಸರ್. ಅವು ಫ್ಯಾಕ್ಟ್ರಿ ಇದಾವೆ, ಅವು ಹೋಗ್ತಾವೆ ಸರ್, ಅದನ್ನ ಪ್ರಾಬ್ಲಮ್ ಇಲ್ಲ. ನಮ್ಮ ತೋಟಗಾರಿಕೆ ಬೆಳೆಗೆ ಮೆಕ್ಕೆಜೋಳ ಒಂದು ಬೆಳೆ ಬೆಳಿತೇವೆ ಸರ್, ಮತ್ತೆ ಗೋಧಿ ಒಂದು ಬೆಳಿತೇವೆ ಸರ್, ಮತ್ತೆ ಶೇಂಗಾ ಒಂದು ಬೆಳಿತೇವೆ ಸರ್. ತೋಟಗಾರಿಕೆ ಬೆಳೆ ಅಂದ್ರೆ ಸರ್ ನಮ್ಮ ರೈತರು ಪ್ರತಿಯೊಂದು ಬೆಳೆ ಬೆಳಿತಾನ, ಪ್ರತಿಯೊಂದು ಸೂಪರ್ ರೈತರ ಉತ್ಪನ್ನಗಳು ಏನದಾವ ಅವುಗಳನ್ನ ನೀವು ಸಂಸ್ಕರಣೆ ಮಾಡಿ ಬ್ರ್ಯಾಂಡ್ ಮಾಡಿ ಅದನ್ನೇ ನಿಮ್ಮ ಒಂದು ಕಂಪನಿ ಮೂಲಕ ಇದು ನಮ್ಮ ಕಂಪನಿದ ಪ್ರಾಡಕ್ಟ್ ಇದೆ ಅಂತ ಹೇಳಿ ನೀವು ಮಾರಾಟ ಮಾಡಿದ್ರೆ ಹೆಂಗಿರ್ತದ ಅಂತ? ಇದು ಮುಖ್ಯ ವಿಷಯ ಸರ್. ನಾನು ನಿಮ್ಗೆ ಹೇಳಬೇಕಾಗಿತ್ತು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಬಾಲ್ಕೊಂಡ್ ಸರ್ ಅವರು ಅವರೊಂದು ಜಮೀನಲ್ಲಿ ಸ್ವಲ್ಪ ಲೀಸ್ ಹಾಕೊಂಡು ಅವ್ರ ಜಮೀನಿನಲ್ಲಿ ಈಗ ನಾವು ಈರುಳ್ಳಿ ಶೇಖರಣೆ ಮತ್ತು ವಿಂಗಡಣೆ ಘಟನೆಗೆ ಮಾಡ್ತಾ ಇದ್ದೇವೆ ಸರ್. ಅದಕ್ಕೆ ಗೌರ್ಮೆಂಟ್ದವರು ಅಮೌಂಟ್ ಕೊಟ್ಟಿದ್ದಾರೆ ಸರ್, ಸಬ್ಸಿಡಿ ರೂಪದಲ್ಲಿ ಕೊಟ್ಟಿದ್ದಾರೆ, ಕೆಲಸ ಮಾಡ್ತೇವೆ ಸರ್. ಅದನ್ನು ಮಾಡೋದ್ರಿಂದ ಏನಾಗ್ತಾ ಇದೆ ಸರ್, ನಮ್ಮ ರೈತರಿಗೆ ರೇಟ್ನು ಜಾಸ್ತಿ ಆಗತ್ತಾರೆ ಸರ್. ಅದನ್ನು ರೈತರು ಅವ್ರ ಕಂಪ್ನಿಗಳು ಒಡಂಬಡಿಕೆ ಮಾಡ್ಕೋಬೇಕಪ್ಪ ಅಂದ್ರೆ ಅವರು ಒಂದಿಷ್ಟು ಒಪ್ಪಂದಗಳು ಇರ್ತಾವ್ರಿ ಸರ್. ಏನು ಒಪ್ಪಂದಗಳು ಇರ್ತವೆ? ಕರೆಕ್ಟಾಗಿ ಕ್ವಾಲಿಟಿ ಇರಬೇಕು, ಗ್ರೇಡಿಂಗ್ ಇರಬೇಕು. ಇದನ್ನೆಲ್ಲ ಮಾಡಬೇಕಪ್ಪ ಅಂತಂದೇಳಿ ನಾವೊಂದು ಮಷಿನ್ ತರ್ತಾ ಇದ್ದೇವೆ ಸರ್, ಈರುಳ್ಳಿ ಶೇಖರಣೆ ಮತ್ತು ವಿಂಗಡಣೆ. ಅದು 4 ಟೈಪ್ಸ್ ವಿಂಗಡಣೆ ಮಾಡ್ತೈತಿ, 45mm, 50mm, 30mm, 25mm ಅಂತೇಳಿ. ಈ ಥರ ಮಾಡೋದ್ರಿಂದ ಕಂಪ್ನಿಯವ್ರಿಗೆ ಖುಷಿ ಸರ್. ಒಂದು ಕಂಪ್ನಿಗಳು ಜಾಸ್ತಿ ಜಾಸ್ತಿ ನಮ್ಮ ಜೊತೆ ಒಡಂಬಡಿಕೆ ಮಾಡ್ಕೊಳಕ್ಕೆ ಬರ್ತಾವ್ರಿ ಸರ್. ಅದು ಒಂದು ಭಾಳ ಪ್ಲಸ್ ರೀ ಸರ್. ಇದನ್ನು ಕೂಡ ನಮ್ಮ ರೈತ ಬಸವನ ಬಾಗಿಲು ತೋಟಗ ರೈತ ಉತ್ಪಾದಕ ಕಂಪನಿ ವತಿಯಿಂದ ಈಗಾಗಲೇ ಇದು ಮಾಡ್ತಾ ಇದ್ದೀವಿ ಸರ್. ಇದರಿಂದ ಬಹಳಷ್ಟು ಅಂದ್ರೆ 90% ರೈತರಿಗೆ ಬಹಳ ಅನುಕೂಲ ಆಗ್ತಾ ಇತ್ತು ಸರ್. ಮತ್ತೆ ಹಂಗೆ ಮುಂದಿನ ದಿನಮಾನಗಳಲ್ಲಿ ದ್ರಾಕ್ಷಿ ಒಂದು ಅದು ಮನಕ್ಕೆ ಮಾಡೋದೊಂದು ಕೋಲ್ಡ್ ಸ್ಟೋರೇಜ್ ಮಾಡಿ ಅದೇ ಅಲ್ಲೇ ಮಾರ್ಕೆಟ್ ಮಾಡ್ಬೇಕಂತಂದೇಳಿ ವಿಚಾರಣೆ ಮಾಡಿದ್ದೇವೆ ಸರ್. ಅದು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಸರ್, ಮಾಡೇ ಮಾಡ್ತೀವಿ. ಮತ್ತೆ ಇನ್ನೊಂದು ಏನು ಕಾನ್ಸೆಪ್ಟ್ ಇಟ್ಕೊಂಡೇವಪ್ಪ ಅಂತಂದ್ರೆ ಸರ್, ಬಾಳೆಹಣ್ಣಿಂದ ಐತಲ್ಲ ಸರ್, ಬಾಳೆಹಣ್ಣು ಒಂದೊಂದು ದಿನ ರೇಟ್ ವೇರಿಯೇಷನ್ ಆಗ್ತೈತೆ. ಅದನ್ನ ಚಿಪ್ಸ್ ಮಾಡೋದಾಗಿರಲಿ ಮತ್ತೆ ಅದನ್ನ ಎಕ್ಸ್ಪೋರ್ಟ್ ಮಾಡೋದು ಒಂದು ಇದೊಂದೆರಡು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡೇವ್ರಿ. ಮತ್ತೆ ಇನ್ನೊಂದು ಕಚ್ಚಾ ಪದಾರ್ಥ ಅಂದ್ರೆ ಬಾಳೆಹಣ್ಣು ಕಡಿದಲ್ಲ 2 ವರ್ಷದಿಂದ 3 ವರ್ಷ ಅದನ್ನ ಕಟಾವ್ ಮಾಡ್ತೀವ್ರಿ. ಕಟಾವ್ ಮಾಡಿದಿರ್ತಕ್ಕಂತ ಇದನ್ನ ಮಾಡಿದ ರೈತರು ಏನ್ ಮಾಡ್ತಾರೆ, ಬದುವಿಗೆ ಹಾಕಿಲಿ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಅದರಿಂದ ಕಚ್ಚಾ ವಸ್ತುವಿಂದ ಸಿದ್ಧ ವಸ್ತುಗಳಾಗಿ ಅಂದ್ರೆ ಬಾಳೆ ದಿಂಡಿನಿಂದ ಏನ್ ಮಾಡ್ಬೇಕು ಇದನ್ನ ಮಾಡೋದು ಒಂದು ಉದ್ದೇಶ ಇಟ್ಕೊಂಡಿವ್ರಿ ಸರ್. ಈರುಳ್ಳಿ ಜಾಸ್ತಿ ಬೆಳಿತಿರ್ತೇವೆ ನಾವು, ರೇಟ್ ಇರಲಾರ ಟೈಮಲ್ಲಿ ಅದನ್ನೊಂದು ಪೌಡರ್ ಮಾಡಿ ಒಂದು ನಮ್ದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಮಾಡ್ಬೇಕಂತೇಳಿ ಇದೊಂದು ಉದ್ದೇಶ ಇಟ್ಕೊಂಡೇವೆ. ಇದನ್ನ ಮಾಡೇ ಮಾಡ್ತೇವೆ ಸರ್. ಇದು ಒಳ್ಳೇದು ಜಗದೀಶ್ ಅವರೇ, ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ತಮಗೆ ಯಾರಾದರೂ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹಾ ಸರ್, ಖಂಡಿತವಾಗಿ ಸರ್. ಸಮಯ ಬೆಳಗ್ಗೆ ನನಗೆ 10-11 ಗಂಟೆ ಒಳಗಡೆ ಮಾಡಬಹುದು, ಬಿಟ್ಟರೆ 6 ಗಂಟೆ ಅಂದ್ರೆ ನಿಮ್ಗೆ ನನಗೆ 11 ಗಂಟೆ ತನಕ ರಾತ್ರಿ ಬೇಕಾದಾಗ ಮಾಡ್ಬೋದು ಸರ್. ನನ್ನ ನಂಬರ್ ಬಂದ್ಬಿಟ್ಟು 9845068960. ಆತ್ಮೀರೆ, ಈಗ ಏನೋ ಜಗದೀಶ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9845068960. ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ತಮ್ಮ ಏನು ಸಮಸ್ಯೆಗಳ ದಾವನ್ನು ಕೇಳಬಹುದು ಅಥವಾ ಚರ್ಚೆ ಮಾಡಬಹುದು. ಒಳ್ಳೇದು ಜಗದೀಶ್ ಸುಣಗದವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ತಮ್ಮ ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ರೈತರ ಸಲುವಾಗಿ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದೆ, ಅವರಿಗೆ ಯೋಗ್ಯ ದರವನ್ನ ಕೊಡಿಸುವಲ್ಲಿ ಯಾವ ರೀತಿ ಪ್ರಯತ್ನಗಳನ್ನು ಈಗಾಗಲೇ ಮಾಡಿದೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ಯೋಜನೆಗಳನ್ನು ಹಾಕೊಂಡಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ದೀರಿ. ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕಾಗಿ ಇಲ್ಲಿ ತನಕ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ರೈತ ಉತ್ಪಾದಕ ಕಂಪನಿಗಳಿಗೆ ಉತ್ತೇಜನ ನೀಡುವ ಕಾರ್ಯದ ಮಾಹಿತಿ ಕುರಿತು ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ ಸುನಗದ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಡಾ ಸೋಮಶೇಖರ ಎಸ್ ರುಳಿ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇನೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-55-26-7ಕ್ಕೆ ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ.

ವಾಣಿಯ ನುಡಿವರೆ ನುಡಿವರೆ ಅಜ್ಞಾನಿ